ಅನಂತಕುಮಾರ್ ಮೈಸೂರಿನಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ 5,360 ಕೋಟಿ ರೂಪಾಯಿಗಳನ್ನ ಯೋಜನೆಯಲ್ಲಿ ಮೀಸಲಿಟ್ಟಿದ್ದಾರೆ. ಇದು ಕೂಡ ಕರ್ನಾಟಕದ ಒಣಭೂಮಿ ಪ್ರದೇಶದ ಜಿಲ್ಲೆಗಳಿಗೆ ಮತ್ತಷ್ಟು ಅನುಕೂಲ ಆಗ್ತದೆ. ಇದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆಯೇ ಸಿರಿಧಾನ್ಯಗಳಲ್ಲಿ ಶ್ರೀ ಅಕ್ಕಿ, ಶ್ರೀ ರಾಗಿ ಮತ್ತಿತರ ಬೆಳೆಗಳನ್ನು ಬೆಳೆಸಲಿಕ್ಕೆ ಒತ್ತು ಕೊಟ್ಟಿರತಕ್ಕಂಥದ್ದು ವಿಶೇಷವಾಗಿ ಜಾಗತಿಕ ಮಟ್ಟದಲ್ಲಿ ಆಹಾರ ಒಂದು ಭದ್ರತೆಗೆ ಸಹಕಾರಿಯಾಗುವಂತಹ ಒಂದು ಉತ್ತಮ ಯೋಜನೆಯನ್ನು ರೂಪಿಸಿದ್ದಾರೆ. ದೇಶಾದ್ಯಂತ ಇರತಕ್ಕಂಥ ಸಹಕಾರಿ ಸಂಘಗಳ ಬಲವರ್ಧನೆಗೆ ಸುಮಾರು 63,000 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿರತಕ್ಕಂಥದ್ದು ರೈತರಿಗೆ ಸಹಕಾರಿಯಾಗಿದೆ. ಕೇಂದ್ರ ಸರ್ಕಾರದ ಬಜೆಟ್ ನಿರ್ಧಾರವನ್ನು ನಾನು ಸ್ವಾಗತಿಸುತ್ತೇನೆ. ದೇಶದ ಸಮಗ್ರ ಅಭಿವೃದ್ಧಿ ಪರಿಕಲ್ಪನೆಯನ್ನು ಗಮನದಲ್ಲಿಟ್ಟುಕೊಂಡು 20 ಲಕ್ಷ ಕೋಟಿ ರೂಪಾಯಿ ಮೊತ್ತವನ್ನು ಗ್ರಾಮೀಣ ಪ್ರದೇಶದ ಜನರಿಗಾಗಿ ಹೂಡಿಕೆ ಮಾಡುತ್ತಿರುವುದು ಸ್ವಾಗತಾರ್ಹ ಕ್ರಮ ಎಂದು ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕ್ಯಾಪ್ಟನ್ ಗಣೇಶ್ ಕಾರ್ನಿಕ್ ಮಂಗಳೂರಿನಲ್ಲಿ ಇಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಸುಮಾರು 20 ಲಕ್ಷ ಕೋಟಿಗಳಷ್ಟು ಹಣವನ್ನು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿಗಾಗಿ ಹೂಡಿಕೆ ಮಾಡುತ್ತಿರುವಂತದ್ದು, ಸಾವಯವ ಕೃಷಿಗೆ ನೀಡಿರುವಂತಹ ಪ್ರೋತ್ಸಾಹ, ಮಿಲೆಟ್ ಉತ್ಪಾದನೆ ನೀಡಿರುವಂತಹ ಪ್ರೋತ್ಸಾಹ, ಜೊತೆಗೆ ಪಶುಸಂಗೋಪನೆ ಹಾಗೂ ಮೀನುಗಾರಿಕೆಗೆ ನೀಡಿರುವಂತಹ ಒತ್ತು ಗ್ರಾಮೀಣ ಪ್ರದೇಶದಲ್ಲಿ ಒಂದು ದೊಡ್ಡ ಆರ್ಥಿಕ ಕ್ರಾಂತಿಯನ್ನು ಮಾಡುವುದರಲ್ಲಿ ಸಂದೇಹವೇ ಇಲ್ಲ. ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳ ಸಮತೋಲಿತ ಬಜೆಟ್ ಇದಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ವಿ ಸುನೀಲ್ ಕುಮಾರ್ ಅಭಿಪ್ರಾಯಪಟ್ಟಿದ್ದಾರೆ. ಮಂಗಳೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿದ ಅವರು, ಮತ್ಸ್ಯ ಸಂಪದ ಯೋಜನೆಯಲ್ಲಿ 6,000 ಕೋಟಿ ರೂಪಾಯಿ ಹೂಡಿಕೆ ಪ್ರಸ್ತಾಪಿಸಿರುವುದು ಕರಾವಳಿ ಭಾಗದ ಅಭಿವೃದ್ಧಿಯಲ್ಲಿ ಮಹತ್ತರ ಪಾತ್ರ ವಹಿಸಲಿದೆ ಎಂದು ಹೇಳಿದರು. ಕೇಂದ್ರದ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿದೆ ಎಂದು ಸಂಸದ ನಳಿನ್ ಕುಮಾರ್ ಕಟೀಲ್ ಮಂಗಳೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಬಜೆಟ್ ದೂರದೃಷ್ಟಿ ಮತ್ತು ಅಭಿವೃದ್ಧಿಯ ಮುನ್ನೋಟ ಒಳಗೊಂಡಿದೆ ಎಂದು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಅಧ್ಯಕ್ಷ ವಿನಯ್ ಜವಳಿ ಹುಬ್ಬಳ್ಳಿಯಲ್ಲಿಂದು ಪ್ರತಿಕ್ರಿಯಿಸಿದ್ದಾರೆ. ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಸ್ಟೇಬಲ್ ಪ್ರೋಗ್ರೆಸಿವ್ ಬಜೆಟ್ ಅಂತೇನೆ. ಇದರ ಯಾವ ಟ್ಯಾಕ್ಸಸ್ ಇನ್ಕ್ರೀಸ್ ಮಾಡಲ್ಲ. ಸೊ ಯಾವುದು ಸಾಧಾರಣ ವ್ಯಕ್ತಿಗಳಿಗೆ ಯಾವುದು ಯಾವ ರೀತಿಯಿಂದ ಬರ್ಡನ್ ಅಂತೂ ಆಗೋದಿಲ್ಲ. ಪಾಯಿಂಟ್ ನಂಬರ್ ಒನ್. ಎರಡನೇದು, ಎಲ್ಲಾ ಆಂಗಲ್ ನಾಗೂ ಡೆವಲಪ್ಮೆಂಟ್ ಆಗುವಂಗೆ ಮಾಡಿದ್ದಾರೆ. ಒಂದು ವೆದರ್ ಇಟ್ ಇಸ್ MSME ಸೆಕ್ಟರ್ ಇರಲಿ, ಅಗ್ರಿಕಲ್ಚರ್ ಸೆಕ್ಟರ್ ಇರಲಿ, ಟೂರಿಸಂ ಸೆಕ್ಟರ್ ಇರಲಿ, ಎಜುಕೇಷನ್ ಸೆಕ್ಟರ್ ಇರಲಿ, ಇವೆಲ್ಲದಕ್ಕೂ ಒಂದು ಗ್ರಾಂಟ್ಸ್ ಕೊಟ್ಟು ಸೊ ಹೆಲ್ಪ್ ಆಗೋಂಗೆ ಇದೆ. ಇದು ರೈತರಿಗೆ ನೋಡ್ರಿ, ಮಾಡರ್ನೈಸೇಷನ್ ಆಫ್ ಇಕ್ವಿಪ್ಮೆಂಟ್ಸ್ ಏನಾಗಬೇಕು, ಅವರು ಊರಲ್ಲಿ ಕೆಲವರು ಬುದ್ಧಿವಂತ ಇರ್ತಾರೆ, ಅವ್ರಿಗೆ ಸ್ಟಾರ್ಟ್ಅಪ್ಸ್ ಮಾಡಲಿಕ್ಕೆ ಅವ್ರಿಗೂ ಕೂಡ ಒಂದು ಸಾಕಷ್ಟು ದುಡ್ಡು ಅಲೋಕೇಟ್ ಮಾಡಿದ್ದಾರೆ. ಸ್ಟೇಬಲ್ ಬಜೆಟ್ಟೇ ಇದೆ. ಕೇಂದ್ರ ಬಜೆಟ್ ಪ್ರಗತಿಪರ, ಅಭಿವೃದ್ಧಿ ಆಧಾರಿತ ಮತ್ತು ಜನಸ್ನೇಹಿಯಾಗಿದೆ ಎಂದು ಎಫ್ಕೆಸಿಸಿಐ ಅಧ್ಯಕ್ಷ ಬಿವಿ ಗೋಪಾಲ್ ರೆಡ್ಡಿ ಬೆಂಗಳೂರಿನಲ್ಲಿಂದು ಪ್ರತಿಕ್ರಿಯೆ ನೀಡಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ದೇಶದ ರಕ್ಷಣಾ ಇಲಾಖೆಗೆ ಬಿಡಿಭಾಗಗಳು, ಟಿವಿ ಕ್ಯಾಮರಾ ಲೆನ್ಸ್ ಮತ್ತು ಮೊಬೈಲ್ ಬಿಡಿಭಾಗಗಳ ಉತ್ಪಾದನೆಗೆ ಅವಕಾಶ ಕೊಟ್ಟಿರುವುದು ಮೇಕ್ ಇನ್ ಇಂಡಿಯಾದ ಉತ್ತಮ ಬೆಳವಣಿಗೆ ಎಂದು ದಾವಣಗೆರೆ ಜಿಲ್ಲಾ ತೆರಿಗೆ ಸಲಹೆಗಾರರ ಸಂಘದ ಅಧ್ಯಕ್ಷ ರಾಧೇಶ್ ಜಂಬಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ಸಮಾಜದ ಲೋಪದೋಷ ಮತ್ತು ತಾರತಮ್ಯ ನಿವಾರಿಸುವಲ್ಲಿ ಮಡಿವಾಳ ಮಾಚಿದೇವ ಅವರ ಕಾಯಕ ಮಹತ್ವದ್ದು ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಹೇಳಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾಡಳಿತ ಏರ್ಪಡಿಸಿದ್ದ ಮಡಿವಾಳ ಮಾಚಿದೇವ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಮಂಡ್ಯ, ಚಿಕ್ಕಮಗಳೂರು ಸೇರಿದಂತೆ ಹಲವೆಡೆ ಮಡಿವಾಳ ಮಾಚಿದೇವರ ಜಯಂತಿ ಆಚರಿಸಿದ ವರದಿಗಳು ಬಂದಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಬಜೆಟ್ ಕೃಷಿ ವಲಯದ ಸಾಲದ ಗುರಿ 20 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಳ. ಕರ್ನಾಟಕದ ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ರೂಪಾಯಿ ಅನುದಾನ ನಿಗದಿ. ವೈಯಕ್ತಿಕ ವರಮಾನ ತೆರಿಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 7 ಲಕ್ಷ ರೂಪಾಯಿವರೆಗೆ ಏರಿಕೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಅನ್ನ ಯೋಜನೆ ಮತ್ತೆ 1 ವರ್ಷ ವಿಸ್ತರಣೆ, 2 ಲಕ್ಷ ಕೋಟಿ ರೂಪಾಯಿ ಅನುದಾನ ನಿಗದಿ. ಇಂದು ಮಡಿವಾಳ ಮಾಚಿದೇವ ಜಯಂತಿ, ವಿವಿಧೆಡೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು. ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ, ಅವಳೆ ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ್ವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅವ ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ, ಮಗು ಹೆಂಗ ಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲು ಕುಡ್ಸು, ಇಲ್ಲ ಅಂದ್ರೆ ಕೂಸಿನ ಆರೋಗ್ಯ ಹಾಳಾಗತ್ ನೋಡು. ಮಗು ಹುಟ್ಟಿದ ಕ್ಷಣದಿಂದ 6 ತಿಂಗಳವರೆಗೆ ತಾಯಿಯ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿಶಕ್ತಿ ಚುರುಕಾಗುತ್ತದೆ, ಮಕ್ಕಳ ಮರಣ ಪ್ರಮಾಣ ತಡೆಗಟ್ಟುತ್ತೆ, ತಾಯಂದಿರಲ್ಲಿ ಕೆಲವು ಕ್ಯಾನ್ಸರ್ ನಿಂದ ರಕ್ಷಣೆ ಸಿಗುತ್ತದೆ. ತಾಯಿ ಮಗುವಿಗೆ ಎದೆ ಹಾಲು ಕುಡಿಸಲು ಪ್ರೋತ್ಸಾಹಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಪಕ್ಷಿಯೋ ಸೇ ಹಮ್ ಖೇತ್ ಬಚಾ ಲೇತೆ ಹರ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾ. ಮತಲಬ್ ದೇಖ ಬೇಟಾ, ತು ಜೊ ಯೇ ಅಂದಾಜುಮ್ ರಸಾಯನ ಮಿಲಾತಾ ಹೈ ನಾ, ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ, ಔರ್ ಜಬ್ ಮಾಟಿ ಹೀ ಕಮ್ಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ. ಅರೆ ಪಹಲೆ ಐಸಾ ನಹೀ ಥಾ, ಪೂಛನಾ ಅಪ್ನೆ ಬಡೆ ಬುಜುರ್ಗೋ ಸೇ ಕೈಸೆ ಫಸಲ ಲಹಲಾತಿ ಥಿ, ಶುದ್ಧತಾ ಝಲಕ್ತಿ ಥಿ, ಮಾಟಿ ಭೀ ತಂದುರುಸ್ತ ಔರ್ ಲೋಗ್. ಪಹಲೀ ವಾಲಿ ಬಾತ್ ಕಹಾ, ಪರಂತು ಸಭೀ ಡಾಲೆ ಸಬ್ ನಹೀ, ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ, ಪರ್ಚಾ ಕಮ್ ಔರ್ ಉಪಜ್ ಕೀ ಕೀಮತ್ ಭೀ ಬೆಹತರ್ ಪಾ ರಹೇ. ಸಚ್ ರೇ ಬೇಟೆ, ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ, ಧೂಪ್ ಮೇ ಬಾಲ್ ಸಫೇದ್ ನಹೀ ಕಿಯೇ ಹೈ. ಠೀಕ್ ಹೈ ಭಾಯಿ, ಮೈ ಭೀ ಆಜ್ ಕಲ್ ಜೈವಿಕ ಖೇತಿ ಶುರು ಕರೂಂಗಾ. ಮಾಟಿ ಸೇ ಪ್ರೇಮ್ ಕೀ ಪರಂಪರಾ ಹೈ, ಪರಂಪರಾಗತ್ ಖೇತಿ. ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ. ಇಂದಿನ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಯುವತಿಯರಲ್ಲಿ ಮುಟ್ಟಿನ ಏರುಪೇರು ಹಾಗೂ ಪಿಸಿಒಡಿ ಸಮಸ್ಯೆ ಮತ್ತು ಪರಿಹಾರ, ಈ ಕುರಿತು ಉಕ್ಕಿನಡ್ಕದ ಆಯುರ್ವೇದ ತಜ್ಞೆಯಾದ ಡಾಕ್ಟರ್ ಸ್ವಪ್ನ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಡಾಕ್ಟರ್ ಸ್ವಪ್ನ ಅವರು ನಮಸ್ಕಾರ. ನಮಸ್ಕಾರ. ಮಹಿಳೆಯರಲ್ಲಿ ಅದರಲ್ಲೂ ವಿಶೇಷವಾಗಿ ಯುವತಿಯರಲ್ಲಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಅದರಲ್ಲೂ ಕೂಡ ಪ್ರತಿ ತಿಂಗಳು ಆಗುವಂತಹ ಮುಟ್ಟಿನ ಸಮಸ್ಯೆಗಳು ಏನೇನು ಹಾಗೂ ಪಿಸಿಒಡಿ ಅಂದ್ರೆ ಏನು, ಇದು ಯಾಕಾಗಿ ಬರ್ತದೆ, ಇದರ ನಿರ್ವಹಣೆ ಹೇಗೆ ಹಾಗೂ ಆಯುರ್ವೇದ ರೀತಿಯಲ್ಲಿ ಇದಕ್ಕೆ ಯಾವ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ ಡಾಕ್ಟ್ರೇ, ಯುವತಿಯರಲ್ಲಿ ಈ ಮುಟ್ಟಿನ ಸಮಸ್ಯೆಗಳು, ಅದಕ್ಕಿಂತಲೂ ಮುಖ್ಯವಾಗಿ ಮುಟ್ಟು ಅಂದ್ರೆ ಏನು, ಅದರ ಒಂದು ಪ್ರಾಮುಖ್ಯತೆ ಏನು? ಈಗ ನಾವು ಮುಟ್ಟಿನ ಬಗ್ಗೆ ಮಾತಾಡೋದಾದ್ರೆ ಇದಕ್ಕೆ ಬೇರೆ ಬೇರೆ ಹೆಸರಲ್ಲಿ ಹೇಳ್ತಾರೆ, ಋತುಸ್ರಾವ, ಋತುಚಕ್ರ ಅಥವಾ ತಿಂಗಳು ತಿಂಗಳು ಮುಟ್ಟಾಗುದು, ಮೆನ್ಸಸ್, ಪೀರಿಯಡ್ಸ್, ಹೀಗೆಲ್ಲ ಬೇರೆ ಬೇರೆ ಹೆಸರಲ್ಲಿ ಹೇಳ್ತೇವೆ. ಇದು ಸ್ತ್ರೀಯರಲ್ಲಿ ಆಗುವಂತಹ ಒಂದು ಪ್ರಾಕೃತಿಕವಾಗಿ ಸಹಜವಾಗಿ ಆಗುವಂತಹ ಶಾರೀರಿಕ ಪ್ರಕ್ರಿಯೆ. ಇದು ಗರ್ಭಕೋಶದಲ್ಲಿ ಪ್ರತಿ ತಿಂಗಳು ಕೂಡ ಆ ಗರ್ಭ ನಿಲ್ಲಕ್ಕೆ ಬೇಕಾದಂತಹ ಒಂದು ಪೂರ್ವ ತಯಾರಿ ಆಗ್ತದೆ. ಗರ್ಭಕೋಶದ ಒಳಪದರ ಒಂದು ಸೇರುವಂತದ್ದು ಈ ರೀತಿಯಾಗಿ, ನಂತರ ಒಂದು ವೇಳೆ ಅಂಡಾಣು ಅದು ಫಲಿತಗೊಳ್ಳದೇ ಇದ್ರೆ, ವೀರ್ಯಾಣುನೊಂದಿಗೆ ಸೇರಿ ಅದು ಅಂಡಾಣು ಫಲಿತಗೊಳ್ಳದೇ ಹೋದ ಪಕ್ಷದಲ್ಲಿ ಈ ಒಂದು ಒಳಪದರ ಯಾವ ರೀತಿ ಒಂದು ಆಗಿರ್ತದೆ, ಅದು ಸವೆದು ಅಥವಾ ಅದು ನಾಶವಾಗಿ ರಕ್ತಸ್ರಾವದ ರೂಪದಲ್ಲಿ ಒಂದು ಯೋನಿಯ ಮುಖಾಂತರ ಬರುವಂತಹ ಒಂದು ಪ್ರಕ್ರಿಯೆ, ಇದೇ ಒಂದು ಮುಟ್ಟು. ಇದು ತಿಂಗಳು ತಿಂಗಳು ಹೇಳಿದ್ರೆ ಒಂದು ಚಕ್ರ ಈ ಸೈಕಲ್ ಅಂತ ಹೇಳುವ ಹಾಗೆ ಮಾಸಿಕವಾಗಿ ಇದು ತಿಂಗಳು ತಿಂಗಳು ನಡೆಯುವಂತ ಒಂದು ಪ್ರಕ್ರಿಯೆ ಆಗಿದೆ. ಇತ್ತೀಚಿನ ದಿವಸಗಳಲ್ಲಿ ಯುವತಿಯರಲ್ಲಿ ಋತುಸ್ರಾವಕ್ಕೆ ಅಥವಾ ಮುಟ್ಟಿಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಮಸ್ಯೆಗಳು ಕೂಡ ಎದುರಾಗ್ತಾ ಇದೆ ಅಂತ ಕೇಳಿದೀವಿ. ಯಾಕೆ ಹೀಗೆ, ಏನೇನು ಸಮಸ್ಯೆಗಳು ಬರ್ತವೆ? ಹಾ, ಈಗ ನಾವು ಈ ಮುಟ್ಟಿನ ಪ್ರಕ್ರಿಯೆ ಬಗ್ಗೆ ಹೇಳಿದೆವು. ಇನ್ನು ಯುವತಿಯರಲ್ಲಿ ಈ ರೀತಿ ಕಾಣಬೇಕಾದ್ರೆ ಕಾರಣ ಏನು ಅಂದ್ರೆ, ಈ ಪ್ರಕ್ರಿಯೆಗೆ ಮುಖ್ಯವಾಗಿ ಅದನ್ನೊಂದು ಕಂಟ್ರೋಲ್ ಮಾಡುವಂತಹ ಒಂದು ಶಕ್ತಿ ಇದೆ. ಈಗ ಹೇಳಿದ್ರೆ ಈ ಹಾರ್ಮೋನ್ಗಳ ಲೆವೆಲ್ ಅಲ್ಲಿ ಇರ್ಬೋದು, ಸ್ತ್ರೀಯರಲ್ಲಿರುವಂತಹ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹೇಳುವಂತಹ ಹಾರ್ಮೋನ್ ರಸದೂತಗಳು, ಇವು ಈ ಪ್ರಕ್ರಿಯೆಯನ್ನು ಒಂದು ಕಂಟ್ರೋಲ್ ಮಾಡ್ತದೆ, ಸರಿಯಾಗಿ ಸರಿಯಾದ ರೀತಿಯಲ್ಲಿ ತಿಂಗಳು ತಿಂಗಳು ಆಗುವ ಹಾಗೆ. ಇನ್ನು ಈ ಹೆಚ್ಚು ಕಮ್ಮಿ ಆಗುದಂದ್ರೆ ಯಾವ ರೀತಿ ಹೆಚ್ಚು ಕಮ್ಮಿ ಆಗ್ತದಂದ್ರೆ, ಅದು ಅತಿಯಾದ ಸ್ರಾವವೂ ಇರ್ಬೋದು ಅಥವಾ ಸ್ರಾವ ಬಹಳ ಕಮ್ಮಿ ಆಗುವಂತದ್ದು, ಅದಕ್ಕೆ ಮೆನೋರೇಜಿಯಾ ಅಂತ ಹೇಳ್ತೇವೆ ಇಂಗ್ಲಿಷ್ ಅಲ್ಲಿ, ಅಥವಾ ಆಯುರ್ವೇದದಲ್ಲಿ ಹೇಳುವುದಾದ್ರೆ ಇದಕ್ಕೆ ಅತಿಯಾರ್ಥವ. ಕಡಿಮೆ ಆಗುದಂದ್ರೆ ಎಮೆನೋರಿಯಾ, ಕಡಿಮೆ ಆದ ಋತುಸ್ರಾವ ಇದಕ್ಕೆ ಆಲಿಗೋಮೆನೋರಿಯಾ ಅಂತೇಳಿಯೂ ಕೂಡ ಹೇಳ್ತಾರೆ, ಅಥವಾ ಮುಟ್ಟು ಸುಮಾರು ತಿಂಗಳು ಆಗದೆ ಇರೋದಕ್ಕೆ ಎಮೆನೋರಿಯಾ ಹೇಳಿಯೋ ಹೇಳ್ತಾರೆ, ಅದೇ ರೀತಿ ಆಯುರ್ವೇದದಲ್ಲಿ ಅನಾರ್ಥವ. ಇದೆಲ್ಲ ಈ ರೀತಿಯ ಒಂದು ಬೇರೆ ಬೇರೆ ಕಂಡೀಷನ್ಗಳು ಯುವತಿಯರಲ್ಲಿ ತುಂಬಾ ಸಾಮಾನ್ಯವಾಗಿ ಕಾಣ್ತಾ ಇದೆ. ಹಾಗಾಗಿ ಇದಕ್ಕೆ ಕಾರಣ, ಮೂಲ ಕಾರಣ ಹುಡುಕುತ್ತಾ ಹೋದ್ರೆ ಇದಕ್ಕೆ ಅನೇಕ ಇದೆ. ಒಂದು ಹಾರ್ಮೋನ್ ಅಲ್ಲಿ ಏರುಪೇರಾಗುವಂತಹದ್ದು, ಇನ್ನು ಜೆನೆಟಿಕ್ ಆಗಿ ಬರುವಂತಹದ್ದು ಹೇಳಿದ್ರೆ ವಂಶವಾಹಿನಿಯಿಂದ ಬರುವಂತಹ ಕೆಲವು ಕಾರಣದಿಂದಲೂ ಕೂಡ ಸಡನ್ ಆಗಿ ಅವರಲ್ಲಿ ಈ ರೀತಿಯ ಒಂದು ಋತುಸ್ರಾವದಲ್ಲಿ ಏರುಪೇರಾಗುವಂತದ್ದು ಕಾಣಬಹುದು. ಅಥವಾ ಇನ್ನು ನಮ್ಮ ಜೀವನ ಶೈಲಿಯಿಂದಾಗಿ ಕೆಲವಾದಂತಹ ಹೇಳಿದ್ರೆ ಅನಾರೋಗ್ಯಕರ ಜೀವನ ಶೈಲಿ ಹೇಳಿದ್ರೆ, ಅದು ಫುಡ್ಡಿನ ಆಹಾರದ ರೀತಿಯಲ್ಲಿ ಇರ್ಬೋದು, ಅಥವಾ ಯಾವುದೇ ಒಂದು ವ್ಯಾಯಾಮ ಇಲ್ಲದ ಜಡ ಭರಿತವಾದಂತಹ ಒಂದು ಜೀವನ ಶೈಲಿ ಇರ್ಬೋದು, ಇದರಿಂದಾಗಿಯೂ ಕೂಡ ಶರೀರದಲ್ಲಿ ಉಂಟಾಗುವಂತಹ ರಾಸಾಯನಿಕ ಏರುಪೇರು ಇದರಿಂದಲೂ ಕೂಡ ಋತುಸ್ರಾವದಲ್ಲಿ ಏರುಪೇರು ಕಾಣ್ತದೆ. ಈ ಏರುಪೇರು ಅಲ್ಲದೆ ಈ PCOD ಅಂದ್ರೆ ಏನು? PCOD ಇದು ಕೂಡ ಒಂದು ಮುಟ್ಟಿನ ಏರುಪೇರಲ್ಲಿ ಇರುವಂತಹ ಒಂದು ಸಾಮಾನ್ಯವಾದ ಸಮಸ್ಯೆ. ಅದನ್ನ ಫುಲ್ ಫಾರ್ಮ್ ಹೇಳುದಾದ್ರೆ ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್ ಅಂತ ಹೇಳ್ತೇವೆ. ಅಂದ್ರೆ ಯಾವುದು ಒಂದು ನಮ್ಮ ಗರ್ಭಕೋಶದಲ್ಲಿ ಗರ್ಭನಾಳದ ಮುಖಾಂತರ ಒಂದು ಅಂಡಾಶಯ ಹೇಳುವಂತದ್ದು ಎರಡು ಬದಿಯಲ್ಲೂ ಇರ್ತದೆ, ಅದು ಅಂಡ ಉತ್ಪತ್ತಿ ಮಾಡುವ ಅಂಗ. ಅಲ್ಲಿ ತಿಂಗಳು ತಿಂಗಳು ಅಂಡ ಉತ್ಪತ್ತಿ ಆಗ್ಬೇಕು, ಉತ್ಪತ್ತಿ ಆಗುವ ಬದಲು ಅಲ್ಲಿ ಒಂದು ಸಿಸ್ಟಿನ ಹಾಗೆ ಅಂದ್ರೆ ನೀರು ಗುಳ್ಳೆ ಹಾಗೆ ಫಾರ್ಮ್ ಆಗ್ತಾ ಹೋಗುದು. ಪಾಲಿಸಿಸ್ಟ್ ಅಂದ್ರೆ ತುಂಬಾ ಸಿಸ್ಟ್ ಆಗಿ ಅದು ನಿಲ್ವಂತದ್ದು ಅಂಡಾಶಯದಲ್ಲಿ, ಅದಕ್ಕೆ ಪಾಲಿಸಿಸ್ಟಿಕ್ ಅಂತ ಹೇಳುದು. ಓವೇರಿಯನ್ ಡಿಸೀಸ್ ಅಥವಾ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ, ಅಂದ್ರೆ ತುಂಬಾ ಲಕ್ಷಣಗಳು ಒಟ್ಟಾಗಿ ಕಂಡ್ರೆ ಅದಕ್ಕೆ ಸಿಂಡ್ರೋಮ್ ಅಂತೇಳಿ ಹೇಳ್ತೇವೆ. ಅಂದ್ರೆ ಇದರಲ್ಲಿ ಮುಖ್ಯವಾಗಿ ಕಾಣುವಂತದ್ದು ಒಂದು ಮುಟ್ಟಿನಲ್ಲಿ ಏರಿಳಿತ. ಅದು ಏರುಪೇರು ಅಂದ್ರೆ ಕೆಲವರಿಗೆ ಎಮೆನೋರಿಯಾ, ಎರಡು ತಿಂಗಳು, ಮೂರು ತಿಂಗಳು, ನಾಲ್ಕು ತಿಂಗಳು ಈ ರೀತಿ ಮುಟ್ಟಾಗದೆ ಇರುವುದು ಸಹ ಆಗ್ತದೆ. ಅಥವಾ ಇನ್ನು ಕೆಲವರಿಗೆ ಅತಿಸ್ರಾವ ಆಗುವಂತದ್ದು ಇರ್ತದೆ. ಅತಿಸ್ರಾವ ಹೇಳಿದ್ರೆ ಒಂದು ತಿಂಗಳಲ್ಲಿ ಮೂರಿಂದ ಏಳು ದಿವಸ ಏನು ನಾರ್ಮಲ್ ಅಂತ ನಾವು ಹೇಳ್ತೇವೆ, ಅದಕ್ಕಿಂತ ತುಂಬಾ 15 ದಿನದವರೆಗೂ ಅದು ಋತುಸ್ರಾವ ಆಗ್ತಾ ಇರೋದು, ರಕ್ತಸ್ರಾವ ಆಗ್ತಾ ಇರೋದು. ಅಥವಾ ದಿನದಲ್ಲಿ ಮೂರು ನಾಲ್ಕು ಬಾರಿ ಹೇಗೆ ಪ್ಯಾಡ್ ಚೇಂಜ್ ಮಾಡಿದ್ರೆ ನಾರ್ಮಲ್ಲೋ ಅದೇ 6-7 ಸಲ ಮಾಡಬೇಕಾಗಿ ಬರುವಂತದ್ದು, ತುಂಬಾ ರಕ್ತಸ್ರಾವ ಆಗುದು, ಇದನ್ನು ಅತಿಸ್ರಾವ ಹೇಳ್ತೇವೆ. ಈ ರೀತಿ ಸಹ ಆಗುವ ಚಾನ್ಸಸ್ ಇರ್ತದೆ ಈ PCOD ಸಮಸ್ಯೆಯಲ್ಲಿ. ಇದಲ್ಲದೆ ಇನ್ನು ಅನೇಕ ಲಕ್ಷಣಗಳಿವೆ. ಈಗ PCOD ಬರುವುದಕ್ಕೆ ಕಾರಣಗಳು ಏನೇನು? PCOD ಬರ್ಲಿಕ್ಕೂ ಕೂಡ ಆಗ ಹೇಳಿದ ಹಾಗೆ ಹಾರ್ಮೋನಲ್ ಲೆವೆಲ್ ಅಲ್ಲಿಯೂ ಕೂಡ ಇದು ಕಂಟ್ರೋಲ್ ಆಗುವ ಕಾರಣ, ಹಾರ್ಮೋನಲ್ ಆಂಡ್ರೋಜನ್ ಹೇಳುವಂತ ಒಂದು ಮೇಲ್ ಹಾರ್ಮೋನ್ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಹೆಂಗಸರಲ್ಲಿ ಇದ್ರೆ ಅದು ಕೂಡ PCOD ಬರ್ಲಿಕ್ಕೆ ಒಂದು ಕಾರಣ ಆಗ್ಬಹುದು. ಇದರಿಂದಾಗಿ ಆ PCOD ಬಂದ ಯುವತಿಯರಲ್ಲಿ ಮುಖದಲ್ಲಿ ಸ್ವಲ್ಪ ಕೂದಲಿನ ಬೆಳವಣಿಗೆ ಹೆಚ್ಚಾಗುವಂತದ್ದು, ಮತ್ತೆ ತುಂಬಾ ಪಿಂಪಲ್ ಬರೋದು, ತುಂಬಾ ಅತಿಯಾದ ಪಿಂಪಲ್ ಬರೋದು, ನಾರ್ಮಲ್ ಆಗಿ ಬರುವ ಪಿಂಪಲ್ಗಿಂತ ಮೊಡವೆಗಿಂತ ಜಾಸ್ತಿಯಾಗಿ ಅತಿ ಮೊಡವೆ ಬರುವಂತದ್ದು, ಅಥವಾ ಕುತ್ತಿ ಭಾಗದಲ್ಲಿ ಕಪ್ಪಾಗುವಂತದ್ದು, ಶರೀರ ತೂಕ ಜಾಸ್ತಿ ಆಗುದು, ಇದೆಲ್ಲ ಒಂದು ಬರುವಂತಹ ಸಾಧ್ಯತೆ ಜಾಸ್ತಿ ಇರ್ತದೆ. ಇದು ಹಾರ್ಮೋನಲ್ ಕಾರಣದಿಂದ ಬರುವಾಗ ಈ ರೀತಿಯ ಎಲ್ಲ ಲಕ್ಷಣಗಳು ಕಾಣ್ತದೆ. ಇನ್ನು ಆಹಾರದ ಒಂದು ಜೀವನ ಶೈಲಿಯಿಂದ ಬರುವಂತಹ ರೋಗಗಳು ಹೇಳಿದ್ರೆ, ಈಗ ನಾವು ತುಂಬಾ ಜಂಕ್ ಫುಡ್ ಸೇವನೆ ಮಾಡೋದ್ರಿಂದಾಗಿ ಇತ್ತೀಚೆಗಂತೂ ಯುವತಿಯರಿಗೆ ಬಹಳ ಪ್ರಿಯ ಈ ಬಾಯಿ ರುಚಿಗೆ ಸರಿಯಾಗಿ ಬೇರೆ ಬೇರೆ ರೀತಿಯ ಚಿಪ್ಸ್ಗಳು ಅಥವಾ ಈ ಎಲ್ಲ ರಸಾಯನ ಭರಿತ ಚಾಟ್ಸ್ಗಳು ಎಲ್ಲವೂ ಕೂಡ ಅಷ್ಟೇ, ಆ ಇನ್ಸ್ಟೆಂಟ್ ಫುಡ್ ಏನಿದೆ ಅದೇ ತುಂಬಾ ಪ್ರೀತಿಯಾಗಿರ್ತದೆ. ಅದು ಈಗ ವರ್ಕ್ ಫ್ರಮ್ ಹೋಮ್ ಇರ್ಬೋದು ಅಥವಾ ಕೋವಿಡ್ ಟೈಮಲ್ಲಿ ಆನ್ಲೈನ್ ಕೋರ್ಸ್, ಹೀಗೆ ಈ ದಿನದಲ್ಲಿ ಮೂರು ಬಾರಿ ಆಹಾರ ತಗೊಳ್ಳೋ ಬದಲು ಈಗ 6-7 ಬಾರಿ ಆಗ್ತಾ ಇದೆ ಹೇಳಿದ್ರೆ, ಮಧ್ಯೆ ಮಧ್ಯೆ ಹೋಗಿ ಡಬ್ಬಿ ತಿಂಡಿಗಳನ್ನು ತಿನ್ನೋದು, ಇದರಿಂದಾಗಿ ಬೊಜ್ಜು ಜಾಸ್ತಿ ಆಗ್ತಾ ಇದೆ, ಶರೀರ ತೂಕ ಹೆಚ್ಚಾಗುವುದು ಈ PCOD ಅತೀ ಮುಖ್ಯ ಕಾರಣ. ಸಾಧಾರಣ 50% PCOD ಸಮಸ್ಯೆ ಯಾರಿಗಿದೆ, 50% ಜನರಿಗೆ ಕಾರಣ ಅತಿ ತೂಕವೇ ಆಗಿರ್ತದೆ. ಈ ಪಿಸಿಒಡಿಯಿಂದಾಗಿ ಇನ್ನಿತರ ಬರುವಂತಹ ಸಮಸ್ಯೆ ಅಂದ್ರೆ ಈ ಅತಿ ಬೊಜ್ಜು ಬರ್ತದೆ. ಅತಿ ಬೊಜ್ಜಿನಿಂದಾಗಿ ಈ ಪಿಸಿಒಡಿಗೂ ಮತ್ತು ಡಯಾಬಿಟೀಸ್ಗೂ ತುಂಬಾ ಕನೆಕ್ಷನ್ ಇದೆ. ಏನಂದ್ರೆ ಇದೊಂದು ರೀತಿಯ ಮೆಟಬಾಲಿಕ್ ಡಿಸೀಸ್ ಆಗಿ ಮಾರ್ಪಟ್ಟಿದೆ. ಹೇಳಿದ್ರೆ ಈ ಶರೀರದ ಚಯಾಪಚಯ ಕ್ರಿಯೆ ಇದರಲ್ಲಿ ತುಂಬಾ ತೊಂದರೆ ಕೊಡ್ತದೆ. ಈ ಚಯಾಪಚಯ ಕ್ರಿಯೆ ಸರಿ ಇದ್ರೆ ಮಾತ್ರ ನಮ್ಮಲ್ಲಿ ಶರೀರದಲ್ಲಿ ಈ ರಕ್ತದಲ್ಲಿರುವಂತಹ ಶುಗರ್ನ ಅಂಶವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಹಾಗಾಗಿ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ತೊಂದರೆ ಕಾಣುವಂತದ್ದು, ಹಾಗಾಗಿ ಡಯಾಬಿಟೀಸ್ಗೆ ದಾರಿ ಮಾಡಿಕೊಡ್ತದೆ. ಇನ್ನೊಂದಂದ್ರೆ ಬಂಜೆತನಕ್ಕೂ ಕೂಡ ಇದು ಕಾರಣ ಆಗ್ಬಹುದು. ಯಾಕಂದ್ರೆ ಪಿಸಿಒಡಿ ಬರುವಾಗ ನಾನಾಗ ಹೇಳಿದಾಗೆ ಓವ್ಯುಲೇಷನ್ ಆಗುದಿಲ್ಲ, ಅಂಡಾಣು ಬಿಡುಗಡೆ ಆಗುದಿಲ್ಲ, ಬಿಡುಗಡೆ ಆಗೋ ಬದಲು ಅದು ನೀರ್ಗುಳ್ಳೆಯಾಗಿ ಮಾರ್ಪಡುದು. ಇದು ಸಂತಾನ ಹೇಳಿದ್ರೆ ಗರ್ಭಧಾರಣೆ ಆಗ್ಬೇಕಾದ್ರೆ ಅಂಡಾಣು ಬಿಡುಗಡೆ ಆಗ್ಲೇಬೇಕು. ಅತಿ ಕೆಲವು ಬಾರಿ ಮಾತ್ರ ಅಂಡಾಣು ಬಿಡುಗಡೆ ಆಗ್ಬಹುದು. ಹಾಗಾಗಿ ಸಂತಾನಹೀನತೆಯು ಕೂಡ ಇದರಿಂದ ಒಂದು ಸಮಸ್ಯೆಯಾಗಿ ಕಾಡ್ಬಹುದು. ಅದೇ ರೀತಿ ರಕ್ತನಾಳದ ಪೆಡಸುತನ ಬರುವಂತದ್ದು ಇದ್ರ ಮತ್ತೆ ರಕ್ತದೊತ್ತಡ ಜಾಸ್ತಿ ಆಗುದು, ಇದರಿಂದಾಗಿ ಹೃದ್ರೋಗ ಜಾಸ್ತಿ ಆಗುದು, ಇದು ಕೂಡ ಒಂದು ಪಿಸಿಒಡಿಯ ಒಂದು ಸಮಸ್ಯೆ ಮುಂದೆ ಬರುವಂತಹ ಚಾನ್ಸಸ್ ಇದೆ. ಅಂದ್ರೆ ಈಗ ಯುವತಿಯರಲ್ಲಿ ಮಾತ್ರ ಕಂಡು ಬರುವಂತಹದ್ದು ಅಥವಾ ಮದುವೆ ಆದ ನಂತರ ಮಹಿಳೆಯರಲ್ಲೂ ಕೂಡ ಪಿಸಿಒಡಿನ ಸಮಸ್ಯೆ ಬರ್ತದೆ? ಹಾ, ಇದು ಇದು ತುಂಬಾ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ಈ ಪಿಸಿಒಡಿ ಬರುವಂತದ್ದು ಚೈಲ್ಡ್ ಬ್ಯಾರಿಂಗ್ ಏಜ್ ಅಂತೇಳಿ ಹೇಳಿದ್ರೆ ಸಂತಾನೋತ್ಪತ್ತಿ ವಯಸ್ಸಿನಲ್ಲಿ, ಅಂದ್ರೆ ಸಾಧಾರಣ ಒಂದು 18-35 ವರ್ಷ, ಹಾ ಸಾಧಾರಣ ಮುಟ್ಟು ನಿಲ್ಲುವವರಿಗೆ ಅಂತ ಹೇಳೋದಕ್ಕಿಂತ ಸಾಧಾರಣ 35 ವರ್ಷದವರೆಗೆ ಜಾಸ್ತಿ ಕಾಣುದು, ತುಂಬಾ ಹೆಚ್ಚಿಗೆ ಕಾಣುವಂತದ್ದು. ಅಷ್ಟಾಗುವಾಗ ಕೆಲವರಿಗೆ ಮದುವೆಯಾಗಿ ಫಸ್ಟ್ ಮಗು ಸುಲಭದಲ್ಲಿ ಆಗ್ಬಹುದು, ಸೆಕೆಂಡ್ ಮಗು ಆಗುವ ಟೈಮಲ್ಲಿ ಅವರಿಗೆ ಯಾವುದೇ ಈಗ ಮೊದಲು ಹೇಳದಂತ ಯಾವ್ದಾರ ಕಾರಣದಿಂದ ಪಿಸಿಒಡಿ ಸಮಸ್ಯೆ ಬಂದಿದ್ರೆ ಅವರಿಗೆ ಎರಡನೇ ಮಗು ಆಗ್ಲಿಕ್ಕೆ ಕಷ್ಟ ಆಗ್ಬಹುದು, ಈ ಒಂದು ಓವ್ಯುಲೇಷನ್ ಪ್ರಕ್ರಿಯೆ ಸರಿಯಾಗಿ ನಡೆಯದ್ದೆ. ಹಾಗಾಗಿ ಮದುವೆ ಆದ ಮಹಿಳೆಯರಲ್ಲಿಯೂ ಕೂಡ ಈ ಎರಡನೇ ಮಗು ಆಗ್ಲಿಕ್ಕೆ ಕಷ್ಟ ಆಗುದು, ಆಗ್ಲೇ ಅವರಿಗೆ ಪಿಸಿಒಡಿ ಇದೆ ಅಂತೇಳಿ ಸ್ಕ್ಯಾನಿಂಗ್ ನ ಮೂಲಕ ಕೂಡ ಗೊತ್ತಾಗ್ತದೆ. ಈ ಒಂದು ನೀರ್ಗುಳ್ಳೆ ಕಾಣ್ತದೆ ಸ್ಕ್ಯಾನಿಂಗ್ ನ ಮೂಲಕ ನೋಡುವಾಗ. ಜೀವನ ಶೈಲಿ ಇದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಅಂತ ನೀವು ಪ್ರಸ್ತಾಪ ಮಾಡಿದ್ರಿ. ಬಹುಶಃ ಈ ಕೋವಿಡ್ ಲಾಕ್ಡೌನ್ಗಳಾಗ್ಬಹುದು ಅಥವಾ ಕೋವಿಡ್ನ ಹಿನ್ನೆಲೆಯಲ್ಲಿ ನಮ್ಮ ಜೀವನ ಶೈಲಿಯಲ್ಲಿ ಕೂಡ ಸಾಕಷ್ಟು ಮಾರ್ಪಾಡುಗಳನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಅದು ಮನೆಯಿಂದಲೇ ಕೆಲಸ ಮಾಡುವಂಥದ್ದು, ವರ್ಕ್ ಫ್ರಮ್ ಹೋಮ್ ಇರಬಹುದು ಅಥವಾ ಆನ್ಲೈನ್ ಕ್ಲಾಸ್ಗಳಾಗಬಹುದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಪಿಸಿಒಡಿ ಸಮಸ್ಯೆ ಆಗ್ಬಹುದು ಅಥವಾ ಈ ಬುಟ್ಟಿನ ಒಂದು ಸಮಸ್ಯೆಗಳಾಗಬಹುದು ಹೆಚ್ಚಾಗಿದೆಯಾ ಹೇಗೆ ಅಂತ? ಖಂಡಿತವಾಗಿ, ಆಕ್ಚುಲಿ ಇತ್ತೀಚಿನ ದಿನ ಹೇಳಿದ್ರೆ 10 ವರ್ಷದಿಂದೀಚೆ ಮೊದಲೇ ಈ ಪಿಸಿಒಡಿ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಅಂದ್ರೆ ಈಗ ಎಲ್ಲರೂ ಕೂಡ ಈ ಫಾಸ್ಟ್ ಫುಡ್ ಪಾಶ್ಚಾತ್ಯ ಆಹಾರ ಶೈಲಿಗೆ ಹೋಗ್ತಾ ಇರುವ ಕಾರಣ ಈಗಂತೂ ಈ ಕೋವಿಡ್ನ ಸಮಸ್ಯೆಯಲ್ಲಿ ಈ ಒಂದು ಲಾಕ್ಡೌನ್ ಈ ಟೈಮಲ್ಲಿ ಹೆಚ್ಚಿನವರು ಮನೆಯಲ್ಲೇ ಲಾಕಪ್ ಆಗಿ ಬಿಟ್ಟಿದ್ದಾರೆ. ಈ ಸಮಯದಲ್ಲಿ ಅವರಿಗೆ ಟೈಮ್ ಪಾಸ್ ಮಾಡ್ಲಿಕ್ಕೆ ತಿನ್ನೋದೊಂದು ಚಟ ಆಗಿ ಬೆಳೆದು ಬಿಟ್ಟಿದೆ. ಹೇಳಿದ್ರೆ ಇಂಥ ಯಾವುದು ಬಾಯಿ ರುಚಿಗೆ ಬಾಯಿ ಚಪಲಕ್ಕೆ ಬೇಕಾಗುವಂತ ಇಂಥ ಜಂಕ್ ಫುಡ್ಗಳೇ ಜಾಸ್ತಿ ಆಗಿ ಹೆಚ್ಚಿನವರಲ್ಲಿ, ಈ ಮಹಿಳೆಯರಲ್ಲಿ ಪಿಸಿಒಡಿ ಬಂದವರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಲ್ಲಿಯೂ ಕೂಡ ಸರಿಯಾಗಿ ಸಮೀಕ್ಷೆ ಮಾಡಿದ್ರೆ ಒಂದು 2-5 ಕೆಜಿ, 10 ಕೆಜಿ, 15 ಕೆಜಿ ಅಷ್ಟು ಶರೀರ ತೂಕ ಹೆಚ್ಚಿನವರಿಗೆ ಜಾಸ್ತಿ ಆಗಿದೆ. ಹೀಗಾಗಿ ಇದರಿಂದಾಗಿ ಮುಂದೆ ಒಂದೊಂದಾಗಿ ಒಂದು ಆರೋಗ್ಯದ ಸಮಸ್ಯೆಗಳು ಕಾಣುವಂತ ಸಾಧ್ಯತೆಯೂ ಹೆಚ್ಚು. ಅದೇ ರೀತಿ ಪಿಸಿಒಡಿಯ ಸಾಧ್ಯತೆ ಅಂತೂ ತುಂಬಾ ಹೆಚ್ಚಾಗಿದೆ, ನಾವು ಕ್ಲಿನಿಕ್ನಲ್ಲೇ ಗಮನಿಸಿದ್ದೇವೆ. ಇತ್ತೀಚೆಗಂತೂ ಸಾಧಾರಣ ಒಂದು 30-50% ಹುಡುಗಿಯರಲ್ಲಿ ಇರುವಂತಹ ಮುಖ್ಯ ಸಮಸ್ಯೆ ಪಿಸಿಒಡಿ ಆಗಿದೆ. ಅಂದ್ರೆ ದೇಹದ ತೂಕಕ್ಕೂ ಈ ಒಂದು ಪಿಸಿಒಡಿ ಸಮಸ್ಯೆಗೂ ನೇರವಾದ ಸಂಬಂಧ ಇದೆಯಾ? ಖಂಡಿತವಾಗಿ, ಯಾಕಂದ್ರೆ ಶರೀರ ತೂಕ ಕಡಿಮೆ ಆಗದ್ದೆ ಪಿಸಿಒಡಿ ಗುಣ ಆಗುದಿಲ್ಲ, ಪಿಸಿಒಡಿಯ ಇದು ಕಡಿಮೆ ಆಗದ್ದೆ ಶರೀರ ತೂಕ ಕಮ್ಮಿ ಆಗುದಿಲ್ಲ. ಅಂದ್ರೆ ಅದ ಎರಡು ತುಂಬಾ ಮ್ಯೂಚುವಲ್ ಆಗಿ ಅಂಟ್ಕೊಂಡ್ಬಿಟ್ಟಿದೆ, ಅಂದ್ರೆ ನೇರ ಸಂಬಂಧ ಹೊಂದಿದೆ. ಇದಕ್ಕೆ ನಾವು ಟ್ರೀಟ್ಮೆಂಟ್ ಕೊಡುವಾಗ ಶರೀರ ತೂಕ ಕಮ್ಮಿ ಮಾಡ್ಲಿಕ್ಕೂ ಕೂಡ ಟಾರ್ಗೆಟ್ ಇಟ್ಕೊಳ್ಬೇಕು. ಹೇಳಿದ್ರೆ ಅವರ ಜೀವನ ಶೈಲಿಯ ಸುಧಾರಣೆ ಬದಲಾವಣೆ ಮಾಡಲೇಬೇಕು. ಅದರ ಜೊತೆಯಲ್ಲಿ ನಾವು ಈ ಒಂದು ಇದು ಪ್ರಕ್ರಿಯೆ, ನಮ್ಮ ಗರ್ಭಕೋಶದಲ್ಲಾಗುವಂತಹ ಪ್ರಕ್ರಿಯೆ, ಹಾರ್ಮೋನ್ ಪ್ರಕ್ರಿಯೆ ಇರ್ಬೋದು ಅಥವಾ ಅಂಡಾಣು ಬಿಡುಗಡೆ ಪ್ರಕ್ರಿಯೆ ಯಾವುದು ಎಲ್ಲವೂ ಸಾಂಗವಾಗಿ ನಡೆಯುವಂತೆ ಚಿಕಿತ್ಸೆಯನ್ನು ಕೂಡ ಜೊತೆ ಜೊತೆಯಲ್ಲಿ ತಗೊಂಡು ಹೋಗಬೇಕಾಗ್ತದೆ. ಇದು ಹಾಗಾಗಿ ಟ್ರೀಟ್ಮೆಂಟ್ ಹೇಳುವಂಥದ್ದು ಇದಕ್ಕೆ ಸ್ವಲ್ಪ ಲಾಂಗ್ ಟರ್ಮ್ ಆಗಿ ಬರ್ತದೆ. ಈಗ ವಿದ್ಯಾರ್ಥಿಗಳಲ್ಲಿ ಪರೀಕ್ಷೆಯ ಒಂದು ಏರುಪೇರಾಗಬಹುದು ಅಥವಾ ಒಂದು ಅನಿಶ್ಚಿತತೆ ಆಗ್ಬಹುದು, ಮತ್ತೆ ಉದ್ಯೋಗದಾತರಲ್ಲಿಯೂ ಕೂಡ ಅಂತಹ ಒಂದು ಸಮಸ್ಯೆಗಳಿರ್ಬೋದು, ಉದ್ಯೋಗ ಕಳ್ಕೊಳ್ಳುವಂತಹ ಒಂದು ಸಮಸ್ಯೆ ಆಗ್ಬಹುದು, ಈ ಮಾನಸಿಕ ಒತ್ತಡ ಮತ್ತು ಮಾನಸಿಕ ಖಿನ್ನತೆ ಇದು ಕೂಡ ಈ ಪಿಸಿಒಡಿ ಸಮಸ್ಯೆಗೆ ಕಾರಣ ಆಗ್ಬಹುದು? ಖಂಡಿತವಾಗಿ, ಯಾಕಂದ್ರೆ ಶರೀರಕ್ಕೂ ಮನಸ್ಸಿಗೂ ತುಂಬಾ ಒಂದು ನಂಟಿದೆ. ಯಾವುದೇ ರೀತಿಯಲ್ಲಿ ಹೌದು, ಮನೋದೈಹಿಕ ಸಮಸ್ಯೆಗಳು ಮನಸ್ಸಿಗೆ ಯಾವುದೇ ರೀತಿ ಅದು ಖಿನ್ನತೆ ರೂಪದಲ್ಲಿ ಇರ್ಬೋದು, ಸ್ಟ್ರೆಸ್ ಇರ್ಬೋದು, ಈಗ ಹೇಳಿದಾಗೆ ನಮ್ಮ ವರ್ಕ್ ಲೋಡ್ ಇರ್ಬೋದು ಅಥವಾ ಉದ್ಯೋಗ ಕಳೆದುಕೊಳ್ಳುವಂತಹ ಒಂದು ಇದು ಸಮಸ್ಯೆ, ಇದರಿಂದ ಎಲ್ಲದರಿಂದಲೂ ಕೂಡ ಮಾನಸಿಕ ಉದ್ವೇಗ ಬಂದು ಇದು ಡೈರೆಕ್ಟ್ ಆಗಿ ನಮ್ಮ ಹಾರ್ಮೋನ್, ನಮ್ಮ ಶರೀರದಲ್ಲಾಗುವಂತಹ ರಾಸಾಯನಿಕ ಕ್ರಿಯೆ, ಇದೆಲ್ಲದಕ್ಕೂ ಎಫೆಕ್ಟ್ ಆಗಿ ಒಂದೊಂದೇ ಶರೀರದ ಪ್ರಕ್ರಿಯೆಗಳಿಗೆ ಇದು ತೊಂದರೆ ಆಗ್ತಾ ಇರ್ತದೆ. ನೀವು ಸಾಮಾನ್ಯವಾಗಿ ಕಾಣಬಹುದು, ಈಗ ಪರೀಕ್ಷೆಯ ಒಂದು ಸ್ಟ್ರೆಸ್ ಇದ್ರೆ ಮಕ್ಕಳಿಗೆ, ನಾಳೆ ಪರೀಕ್ಷೆ ಅಥವಾ ಇವತ್ತು ಈಗ ಪರೀಕ್ಷೆ ವೈವ ಉಂಟು ಅಂತೇಳಿ ಹಾಗೇನಾರಿದ್ರೆ ಅವರಿಗೆ ತನ್ನಿಂತಾನೇ ಲೂಸ್ ಮೋಷನ್ ಇರ್ತದೆ. ನೀವು ಬೇಕಾದ್ರೆ ಒಂದು 10 ರಲ್ಲಿ 9 ಮಕ್ಕಳಿಗೆ ಖಂಡಿತ ಇರ್ತದೆ, ಯಾಕಂದ್ರೆ ಅದೊಂದು ಸ್ಟ್ರೆಸ್ ಹೇಳಿದ್ರೆ ನಿಜವಾಗಿ ನೋಡಿದ್ರೆ ಏನು ನೇರ ಸಂಬಂಧ ಇಲ್ಲ. ಆದ್ರೆ ಆ ಮಾನಸಿಕ ಉದ್ವೇಗವು ಇದಕ್ಕೂ, ಅದೇ ರೀತಿ PCOD ಯಲ್ಲಿಯೂ ಕೂಡ ಈ ರೀತಿಯ ಒಂದು ಮಾನಸಿಕ ಉದ್ವೇಗ ಇರುವಾಗ ಹಾರ್ಮೋನ್ನ ಏರುಪೇರು ಉಂಟಾಗಿ ಮುಟ್ಟಿನ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆಗುವಂತದ್ದು ಆಗೇ ಆಗ್ತದೆ. ಅಂದ್ರೆ ಈಗ ಈ PCOD ಸಮಸ್ಯೆಗೆ ಅಂದ್ರೆ ಪ್ರಾರಂಭಿಕ ಲಕ್ಷಣಗಳನ್ನು ಗುರುತಿಸಿಕೊಳ್ಳುವಂತಹದ್ದು ಮತ್ತೆ ಅದಕ್ಕೆ ಸೂಕ್ತವಾದಂತಹ ಒಂದು ಚಿಕಿತ್ಸೆಯನ್ನ ಕೊಡಿಸುವಂತಹದ್ದು ಹೇಗೆ ಎನ್ನುವಂತಹದ್ದು, ಮತ್ತೆ ಇದಕ್ಕೆ ಉತ್ತರ ಏನು? ಇದಕ್ಕೆ ಈಗ ನಾನು ಹೇಳುತ್ತಿದ್ರೆ ಆಧುನಿಕ ಚಿಕಿತ್ಸಾ ವಿಧಿಯಲ್ಲಿಯೂ ಕೂಡ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಅದೇ ರೀತಿ ಆಯುರ್ವೇದದಲ್ಲಿಯೂ ಕೂಡ ಈ PCOD ಸಮಸ್ಯೆ ಮುಟ್ಟಿನ ಸಮಸ್ಯೆಗಳಿಗೆಲ್ಲ ಸೂಕ್ತವಾದ ಚಿಕಿತ್ಸೆ ಲಭ್ಯ ಇದೆ. ಆಧುನಿಕ ಇದರಲ್ಲಿ ಹೇಳುದಿದ್ರೆ ಈಗ ಹಾರ್ಮೋನಲ್ ಟ್ರೀಟ್ಮೆಂಟ್ ಇರ್ಬೋದು, ಅಥವಾ ಅದಕ್ಕೆ ಕೊಡುವಂತಹ ಕೆಲವು ಡಯಾಬಿಟಿಸ್ ಕೊಡುವಂತಹ ಟ್ರೀಟ್ಮೆಂಟ್ ಅಥವಾ ಸ್ಟೀರಾಯ್ಡ್ ಟ್ರೀಟ್ಮೆಂಟ್, ಈ ರೀತಿಯಾಗಿ ಒಂದು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಆಗಿ ನಡೀತದೆ. ಆಯುರ್ವೇದ ಚಿಕಿತ್ಸೆಯಲ್ಲಿ ಹೇಳುದಿದ್ರೆ ನಾವು ಆಯುರ್ವೇದದ ಚಿಕಿತ್ಸಾ ಪದ್ಧತಿ ಹೇಗಂದ್ರೆ, ನಾವು ಫಸ್ಟ್ ಹೇಳುದಂದ್ರೆ ನಾವು ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ, ಅದೇ ನಂತರ ಆಯುಸ್ತಸ್ಯ ವಿಕಾರ ಪ್ರಶಮನಂ ಹೇಳಿ. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಹೇಳಿದ್ರೆ ನಾವು ಫಸ್ಟ್ಗೆ ರೋಗ ಬರದ ಹಾಗೆ ತಡೆಯುವಂತದ್ದು, ಸ್ವಾಸ್ಥ್ಯ ಇದನ್ನು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು, ಇದು ಫಸ್ಟ್ ನಾವು ಮಾಡಬೇಕಾದಂತಹ ಕೆಲಸ. ಹಾಗಾಗಿ ಆಯುರ್ವೇದದಲ್ಲಿ ಹೇಳಿದಂತಹ ಜೀವನ ಶೈಲಿ, ಉತ್ತಮ ಜೀವನ ಶೈಲಿ ಹೇಳಿದ್ರೆ ಉತ್ತಮವಾದ ಆಹಾರ ವಿಹಾರ ಹೇಳಿದ್ರೆ ಪೌಷ್ಟಿಕದಾಯಕ ಆಹಾರವೂ ಆಗಬೇಕು, ಅದೇ ರೀತಿ ಅನಗತ್ಯವಾಗಿ ನಾವು ಹೊಟ್ಟೆ ಹಸಿವಿಲ್ಲದೆ ತಗೊಳ್ಳುವಂಥದ್ದು ಅಥವಾ ವಿಪರೀತ ತಿನ್ನುವಂಥದ್ದು ಇದನ್ನೆಲ್ಲ ವರ್ಜಿಸಬೇಕು, ಪಥ್ಯಾಹಾರವಾಗಿ ತಗೊಳ್ಬೇಕಾಗ್ತದೆ. ಅದೇ ರೀತಿ ವಿಹಾರ ಅಂದ್ರೆ ಚಟುವಟಿಕೆ, ಚಟುವಟಿಕೆಯಲ್ಲಿ ಸ್ವಲ್ಪ ರೀತಿಯ ಎಕ್ಸಸೈಸ್, ಅದು ವ್ಯಾಯಾಮ, ಅದು ವಾಕಿಂಗ್ನ ರೀತಿಯಲ್ಲೂ ಇರಬಹುದು ಅಥವಾ ಯೋಗಾಸನದ ರೂಪದಲ್ಲೂ ಇರಬಹುದು, ಈ ರೀತಿಯನ್ನು ನಾವು ಪಾಲಿಸಬೇಕಾದದ್ದು ಇದು ಆಯುರ್ವೇದದಲ್ಲಿ ಫಸ್ಟ್ ಹೇಳ್ತೇವೆ ನಾವು. ಅದನ್ನು ಬೇರೆ ಬೇರೆ ರೀತಿ ದಿನಚರ್ಯ ಋತುಚರಿಯಾಗಿ ಇದೊಂಥರ ಪಾಲಿಸ್ಕೊಂಡು ಬರುದು. ಈಗ ಆಲ್ರೆಡಿ ಇದು PCOD ಬಂದಿದೆ ಅಂತೇಳಾದ್ರೆ ನಾವು ಅದಕ್ಕೆ ಚಿಕಿತ್ಸೆ ಕೊಡುವಾಗಲೂ ಕೂಡ ಇದನ್ನ ಪಾಲಿಸಬೇಕು, ಜೊತೆಯಲ್ಲಿ ಅವರಿಗೆ ಸ್ವಲ್ಪ ಸ್ಟ್ರಿಕ್ಟ್ ಡಯಟ್ ಹೇಳಬೇಕಾಗ್ತದೆ. ಪಥ್ಯವನ್ನು ಹೇಳುವಾಗ ಅಂದ್ರೆ ಈಗ ಲಂಘನಂ ಪರಮ ಔಷಧಂ ಹೇಳಿದ ಹಾಗೆ ಅವರಿಗೆ ಸ್ವಲ್ಪ ಸ್ವಲ್ಪ ರೀತಿಯ ಉಪವಾಸ ಕೊಡಬೇಕು. ಉಪವಾಸ ಅಂದ್ರೆ ಪೂರ್ಣ ಪ್ರಮಾಣ ಉಪವಾಸ ಅಲ್ಲ, ಅದಕ್ಕೆ ಏನ್ ಹೇಳುದಂದ್ರೆ ಈಗಿನ ಟರ್ಮ್ ಅಲ್ಲಿ ಹೇಳುದಾರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತ ಹೇಳ್ತೇವೆ ನಾವು. ಒಂದು 14-15 ಗಂಟೆಯ ಒಂದು ಫಾಸ್ಟಿಂಗ್, ನಂತರ ಒಂದು 8 ಗಂಟೆಯ ಫಾಸ್ಟಿಂಗ್ ಹೇಳುವ ಹಾಗೆ ಹೇಳಿದ್ರೆ, ಈಗ ಬೆಳಿಗ್ಗೆ 8 ಗಂಟೆಗೆ ಆಹಾರ ತಗೊಂಡ್ರೆ ಮತ್ತೆ ಮಧ್ಯಾಹ್ನದ್ದು ಸ್ಕಿಪ್ ಮಾಡಿ ಸಂಜೆ 5 ಗಂಟೆಯವರೆಗೆ, ಈ ತುಂಬಾ ಅತಿ ತೂಕ ಇರುವವರಿಗೆ, ಸ್ಥೌಲ್ಯದ ಒಂದು ಸಮಸ್ಯೆ ಬಂದವರಿಗೆ ಈ ರೀತಿಯ ಒಂದು ಚಿಕಿತ್ಸೆಯನ್ನು ಕೊಡ್ಬೋದು. ಯಾಕಂದ್ರೆ ಪ್ರಾಯ ಕೂಡ ಅವರಿಗೆ ಈ ಉಪವಾಸವನ್ನು ತಡೆಯುವಂತ ಒಂದು ಶಕ್ತಿ ಇರ್ತದೆ, ಮತ್ತೆ ಆಲ್ರೆಡಿ ಅವರಲ್ಲಿ ಬೊಜ್ಜಿನ ಒಂದು ಶೇಖರಣೆ ಇರ್ತದೆ ಕೊಬ್ಬಿನ ಅಂಶದ್ದು, ಹಾಗಾಗಿ ಅದು ಕೂಡ ಸ್ವಲ್ಪ ಕರಗಲಿಕ್ಕೆ ಇದು ಸಹಕಾರಿಯಾಗಿರ್ತದೆ. ಆಹಾರ ಕ್ರಮದ ಬಗ್ಗೆ ಪ್ರಸ್ತಾಪ ಮಾಡುವಾಗ ನಾವು ಮನೆಯ ಆಹಾರ, ಮನೆಯಲ್ಲಿ ತಯಾರು ಮಾಡುವಂತಹ ಒಂದು ಆಹಾರ ಆಗ್ಬಹುದು ಅಥವಾ ಪೇಟೆಯಿಂದ ತರಿಸುವಂತಹದ್ದು ಅಥವಾ ಹೋಗಿ ತಿನ್ನುವಂತಹ ಒಂದು ಆಹಾರ ಆಗ್ಬಹುದು ಅಥವಾ ಮಾಡರ್ನ್ ಏನಿದೆ ಫುಡ್ ಇದೆ ಅಂತ ಹೇಳ್ತೀವಿ, ಇದಕ್ಕೂ ಏನು ವ್ಯತ್ಯಾಸ ಅಂತ? ಖಂಡಿತವಾಗಿ ನಾವು ಸಾಂಪ್ರದಾಯಿಕವಾಗಿ ಮನೆಯಲ್ಲಿ ತಯಾರಿಸುವಂತ ಆಹಾರ ಯಾವತ್ತೂ ಕೂಡ ಶ್ರೇಷ್ಠ ಆಗಿರ್ತದೆ. ಸರಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಈಗ ಮನೆಯಲ್ಲಿ ತಯಾರಿಸುವಂತ ಬೆಳಿಗ್ಗೆನ ಉಪಹಾರ ಇಡ್ಲಿ ಅಂತ ತಕೊಂಡ್ರೆ, ಈಗ ಮಾಡರ್ನ್ ಅಲ್ಲಿ ಏನ್ ಹೇಳ್ತಾರೆ, ಇಂತಿಷ್ಟು ಪ್ರಮಾಣದ ಪ್ರೋಟೀನ್ ಬೇಕು, ಇಂತಿಷ್ಟು ಪ್ರಮಾಣದ ಕಾರ್ಬೋಹೈಡ್ರೇಟ್ ಬೇಕು, ಇದೆಲ್ಲ ಸಮತೂಕದಲ್ಲಿ ಇರುವಂತಹದ್ದು ಈ ಇಡ್ಲಿ ಅಂತ ಹೇಳುವಂತದ್ದು. ಇದು ನಾನೊಂದು ಉದಾಹರಣೆ ಕೊಟ್ಟದಷ್ಟೇ. ಇದೇ ರೀತಿ ಮನೆಯಲ್ಲಿ ತಯಾರಿಸುವಂತಹ ಬೇರೆ ಬೇರೆ ಖಾದ್ಯ ಪದಾರ್ಥಗಳು, ಸೊಪ್ಪು ತರಕಾರಿ ಮೊಳಕೆ ಬರಿಸಿದ ಕಾಳುಗಳು ಅಥವಾ ಮನೆಯಲ್ಲೇ ಮಾಡುವಂತಹ ಸಿಹಿ ತಿಂಡಿಗಳಾದ್ರೂ ತೊಂದರೆ ಇಲ್ಲ, ಅದು ತುಂಬಾ ನಾವು ಆ ಹತೋಟಿಯಲ್ಲಿ ಅಂದ್ರೆ ಅದನ್ನು ಅಗತ್ಯಕ್ಕೆ ತಕ್ಕ ಮಾತ್ರ ಅಂತ ಸಿಹಿ ತಿಂಡಿಯನ್ನು ಉಪಯೋಗಿಸುವಂತದ್ದು, ಇದು ಖಂಡಿತವಾಗಿ ಯಾವುದೇ ಸಮಸ್ಯೆ ಕೊಡುವುದಿಲ್ಲ. ಆದ್ರೆ ಬೇಕರಿ ತಿನಿಸುಗಳು, ಜಂಕ್ ಫುಡ್ಗಳು, ಅಲ್ಲಿ ವಿಪರೀತವಾಗಿ ಸಂಸ್ಕರಿಸಿದಂತಹ ಅಂದ್ರೆ ಈ ರಿಫೈನ್ಡ್ ವೀಟ್ ಅಂದ್ರೆ ಮೈದಾವನ್ನು ಉಪಯೋಗಿಸಿರ್ತಾರೆ ಅಥವಾ ರಿಫೈನ್ಡ್ ಆಯಿಲ್ ಅನ್ನು ಉಪಯೋಗಿಸಿರ್ತಾರೆ, ತುಂಬಾ ಈ ಕೊಬ್ಬು ತುಂಬಾ ವಿಪರೀತ ಆಗಿರುವಂತಹ ಒಂದು ಆಹಾರ ಶೈಲಿ ಆಗಿರ್ತದೆ ಅದು. ಇನ್ಸ್ಟೆಂಟ್ ಫುಡ್ಗಳು ಯಾವಾಗ್ಲೂ ಕೂಡ ಪೌಷ್ಟಿಕ ಆಗಿರುವುದಿಲ್ಲ, ಆದ್ರೆ ಅತಿಯಾದ ವಿಪರೀತ ಕ್ಯಾಲೋರಿ ಇರ್ತದೆ, ಅಂದ್ರೆ ತೂಕವನ್ನು ಹೆಚ್ಚು ಮಾಡ್ಲಿಕ್ಕೆ ಅದು ತುಂಬಾ ಆಗಿ ಪರಿಣಾಮ ಬೀರ್ತದೆ. ಸರಿ, ಈಗ ಆ ಯೋಗ ಪ್ರಾಣಾಯಾಮದ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ, ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ, ಯಾವ ರೀತಿ ಈ ಒಂದು ಮುಟ್ಟಿನ ಏರುಪೇರುಗಳಿಗೆ ಇದರಲ್ಲಿ ಒಂದು ಉತ್ತರವನ್ನು ಕಂಡುಕೊಳ್ಬಹುದು ಅಂತ? ಖಂಡಿತವಾಗಿ ಈ ಮುಟ್ಟಿನ ಏರುಪೇರಿಗೆ ಹೇಳಿಯೇ ಕೆಲವು ರೀತಿಯ ಯೋಗಾಸನಗಳಿವೆ. ಈಗ ನಾವು ಮುಖ್ಯ ಟಾರ್ಗೆಟ್ ಅದು ಈಗ ಶರೀರ ತೂಕವನ್ನೇ ಕಡಿಮೆ ಮಾಡಬೇಕು ಅಂತ ಹೇಳುವಂತ ಒಂದು ಟಾರ್ಗೆಟ್ ಇದ್ರೆ, ಈಗ ಯಾವುದೇ ರೀತಿಯ ಸೊಂಟ ಅಥವಾ ಬೆನ್ನಿನ ಸಮಸ್ಯೆ ಯಾವುದು ಇಲ್ಲದೇ ಇದ್ರೆ ಅಥವಾ ಹೃದ್ರೋಗ ಇಲ್ಲದೇ ಇದ್ದ ಪಕ್ಷದಲ್ಲಿ ಸೂರ್ಯ ನಮಸ್ಕಾರ ಮಾಡುವಂತಹದ್ದು ಅತೀ ಸೂಕ್ತ ಹೇಳಿದ್ರೆ ತುಂಬಾ ಉತ್ತಮವಾದ, ಎಲ್ಲ ನಮ್ಮ ಪ್ರತಿಯೊಂದು ಮಾಂಸಖಂಡಗಳಿಗೂ ವ್ಯಾಯಾಮ ಕೊಡುವಂತಹ ಒಂದು ಯೋಗಾಸನ ಆಗಿದೆ ಸೂರ್ಯ ನಮಸ್ಕಾರ. ದಿನಕ್ಕೆ ಒಂದು 10-20 ಬಾರಿ ಖಂಡಿತವಾಗಿ ಮಾಡಬಹುದು. ಇದನ್ನು ಮಾಡುವಾಗ ಮಾತ್ರ ಖಾಲಿ ಹೊಟ್ಟೆಯಲ್ಲಿ, ಅದು ಸರಿಯಾದ ರೀತಿಯಲ್ಲಿ, ಸರಿಯಾದ ಒಂದು ಯೋಗ ಶಿಕ್ಷಕರಿಂದ ತರಬೇತಿ ಪಡೆದೇ ಮಾಡುವುದು ತುಂಬಾ ಸೂಕ್ತ. ಅದೇ ರೀತಿ ಅನೇಕ ಯೋಗಾಸನಗಳು ಕೂಡ ಇದೆ, ಇದನ್ನು ನಿತ್ಯ, ಅದು ಒಂದು ದಿವಸ ಮಾಡಿ ಮತ್ತೊಂದು ವಾರ ಮಾಡದಿದ್ರೆ ಏನು ಪ್ರಯೋಜನ ಇಲ್ಲ, ನಿರಂತರವಾಗಿ ಅಭ್ಯಾಸ ಮಾಡಬೇಕು. ದಿನದಲ್ಲಿ ಒಂದು 20 ನಿಮಿಷ ಆದರೂ ಕೂಡ ಅದಕ್ಕಾಗಿ ಒಂದು ಸಮಯ ಮೀಸಲಿಟ್ಟು ಕೆಲವು ರೀತಿಯ ಒಂದು ಯೋಗಾಸನಗಳನ್ನು ಫಾಲೋ ಮಾಡಬೇಕು. ಅದೇ ರೀತಿ ಪ್ರಾಣಾಯಾಮ ಮಾಡಿದರೆ ನಮ್ಮ ಶರೀರ ಮಾತ್ರ ಅಲ್ಲ, ಮಾನಸಿಕವಾದ ಒಂದು ಉದ್ವೇಗವನ್ನು ಹತೋಟಿಗೆ ತರಲಿಕ್ಕೆ, ಅದನ್ನೊಂದು ನಮ್ಮ ಸಮತೋಲನದಲ್ಲಿ ಕಾಪಾಡಲಿಕ್ಕೆ ತುಂಬ ಉಪಕಾರ ಆಗಿರ್ತದೆ. ಇದನ್ನು ಕೂಡ ಸೂಕ್ತವಾದ ಗುರುಮುಖಿಯನ್ನ ಕಲಿತರೆ ತುಂಬ ಒಳ್ಳೆಯದು. ಈ ರೀತಿ ಅಥವಾ ಅಭ್ಯಾಸ ಮಾಡ್ಕೊಳ್ತಾ ಇದ್ರೆ ನೀವು ನಿತ್ಯ ಅಭ್ಯಾಸ ಮಾಡಿದನ್ನು ಬಹಳ ಒಳ್ಳೆಯದಾಗ್ತದೆ. ಮಂಡುಕಾಸನ, ಶಶಾಂಕಾಸನ, ಬದ್ಧಕೋನಾಸನ ಇದೆಲ್ಲವೂ ಕೂಡ ಇದಕ್ಕೆ ತುಂಬ ಉಪಯುಕ್ತವಾದಂತಹ ಆಸನಗಳು. ಇನ್ನೊಂದು ರೀತಿಯ ಒಂದು ಚಿಕಿತ್ಸಾ ಕ್ರಮ ಅಂತಂದ್ರೆ ಪಂಚಕರ್ಮ ಚಿಕಿತ್ಸೆ. ಇದರ ಒಂದು ಮಹತ್ವದ ಬಗ್ಗೆ ಹೇಳಿ, ವಿಶೇಷವಾಗಿ ಯುವತಿಯರಲ್ಲಿ PCOD ಮತ್ತು ಮುಟ್ಟಿನ ಏರುಪೇರನ್ನು ಹತೋಟಿ ಮಾಡುವುದಕ್ಕೆ. ಇದು ಈ ಪಂಚಕರ್ಮ ಚಿಕಿತ್ಸೆ, ಈಗ ಸಾಮಾನ್ಯರಲ್ಲಿ ಪಂಚಕರ್ಮ ಚಿಕಿತ್ಸೆ ಹೇಳಿದ್ರೆ ಮಸಾಜ್ ಚಿಕಿತ್ಸೆ ಅಂತೇಳಿ ಆಗಿಬಿಟ್ಟಿದೆ. ಆದ್ರೆ ಅದು ಈ ಮಸಾಜ್ ಸೆಂಟರ್ ಅಲ್ಲಿ ನಡೆಸುವಂತದ್ದು, ಸ್ಪಾ ಸೆಂಟರ್ ಅಲ್ಲಿ ನಡೆಸುವಂತದ್ದು ಮಸಾಜ್ ಚಿಕಿತ್ಸೆ ಅಲ್ಲ. ಪಂಚಕರ್ಮ ಹೇಳಿದ್ರೆ 5 ವಿಧವಾದ ಒಂದು ಶೋಧನ ಚಿಕಿತ್ಸೆ, ಹೇಳಿದ್ರೆ ಶರೀರವನ್ನು ಶುದ್ಧೀಕರಣ ಮಾಡುವಂತಹ ಚಿಕಿತ್ಸೆ ಇದು. ವಮನ, ವಿರೇಚನ, ಬಸ್ತಿ, ರಕ್ತ ಮೋಕ್ಷಣ, ನಸ್ಯ, ಈ ರೀತಿ 5 ಚಿಕಿತ್ಸೆಯಾಗಿ ಇರುವಂತದ್ದು. ಇದರಲ್ಲಿ ಈ ಮುಟ್ಟಿನ ಏರುಪೇರಿಗೆ ಅಥವಾ PCOD ಬಹಳ ಉಪಕಾರಿಯಾಗಿದೆ. ಫಸ್ಟ್ ಆಫ್ ಆಲ್ ಅದನ್ನು ತಡಿಲಿಕ್ಕೂ ಕೂಡ, ಬರದಂತೆ ತಡಿಲಿಕ್ಕೂ ಕೂಡ ವರ್ಷದಲ್ಲಿ 1 ಬಾರಿ ಅಥವಾ 2 ಬಾರಿ ಇದನ್ನ ಫಾಲೋ ಮಾಡಬಹುದು ಸರಿಯಾದ ಕೇಂದ್ರದಲ್ಲಿ ಹೋಗಿ. ಇಲ್ಲದೇ ಹೋದಲ್ಲಿ, ಈಗ ಒಂದು ವೇಳೆ PCOD ಬಂದಿದೆ ಅಂತೇಳಾದ್ರೆ ವೈದ್ಯರ ಸಲಹೆ ಮೇರೆಗೆ ಇದನ್ನು ತಗೊಳ್ಳೋದು ತುಂಬಾ ಸೂಕ್ತ. ಯಾಕಂದ್ರೆ ನಾವು ತಗೊಳ್ಳುವ ಆಹಾರದಲ್ಲಿ ನಮ್ಮ ಶರೀರದಲ್ಲಿ ಅನೇಕ ವಿಧವಾದ ರಾಸಾಯನಿಕಗಳಿರ್ಬೋದು ಅಥವಾ ವಿಷಾಂಶಗಳು, ಟಾಕ್ಸಿನ್ಸ್ ಹೇಳ್ತೇವೆ, ಅದೆಲ್ಲವೂ ಕೂಡ ಕೂಡ್ತಾ ಅದನ್ನು ಸೇರ್ತಾ ಹೋಗ್ತದೆ. ಇದನ್ನು ನಾವು ಆಯುರ್ವೇದದಲ್ಲಿ ದೋಷ, ವಾತಪಿತ್ತ ಕಫದೋಷದ ಅಸಮತೋಲನ ಅಂತ ಹೇಳ್ತೇವೆ. ಈ ಅಸಮತೋಲನವನ್ನು ಸರಿ ಮಾಡಬೇಕಾದ್ರೆ ಶರೀರದ ಶುದ್ಧೀಕರಣ ಆಗಬೇಕು, ಈ ಒಂದು ವಿಷಾಂಶಗಳನ್ನು ಶರೀರದಿಂದ ಹೊರಗಾಕಬೇಕು. ಈ ರೀತಿ ಹಾಕುವ ಪ್ರಕ್ರಿಯೆಯನ್ನ ಈ ಒಂದು ಸಂಶೋಧನೆ ಚಿಕಿತ್ಸೆಯಾದ ಪಂಚಕರ್ಮ ಚಿಕಿತ್ಸೆ ಮಾಡ್ತದೆ. ಇದರಲ್ಲಿ ತುಂಬಾ ಸೂಕ್ತವಾದದ್ದು ವಿರೇಚನ. ವಿರೇಚನವನ್ನು ನಾವು ಈ PCOD ಸಮಸ್ಯೆ, ವಿರೇಚನ ಹೇಳಿದ್ರೆ ಮಲಶೋಧನೆಯ ರೂಪದಲ್ಲಿ ಔಷಧಿಯ ಮುಖಾಂತರ ಮಲಶೋಧನೆಯನ್ನ ಮಾಡಿಸುವಂತದ್ದು. ಜೀರ್ಣಾಂಗ ವ್ಯೂಹದ ಮೂಲಕ ನಾವು ದೋಷ, ಯಾವ ರೀತಿಯ ಅಸಮತೋಲನವಿದೆ ಅದನ್ನು ಸರಿಯಾಗಿ ಸಮರ್ಪಕವಾಗಿ ನಡೆಯುವಂತೆ ಮಾಡುವಂತದ್ದು. ಡಾಕ್ಟರ್, ಈಗ ಈ PCOD ಮತ್ತು ಈ ಮುಟ್ಟಿನ ಏರುಪೇರು ಇಂತಹ ಒಂದು ಸಮಸ್ಯೆಗಳಿಗೆ ಯುವತಿಯರಿಗೆ ಆಯುರ್ವೇದ ರೀತಿಯಲ್ಲಿ ಯಾವ ರೀತಿಯ ಒಂದು ಚಿಕಿತ್ಸಾ ಕ್ರಮವನ್ನು ಅನುಸರಿಸಲಾಗ್ತದೆ ಮತ್ತು ಈ ಪಂಚಕರ್ಮದ ಒಂದು ಮಹತ್ವ ಏನು? ಈಗ ಆಯುರ್ವೇದದಲ್ಲಿ ಚಿಕಿತ್ಸೆಯನ್ನು ನಾವು ಹೇಳುದಿದ್ರೆ ಇದರಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೇವೆ. ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್, ಈಗ ಬೊಜ್ಜು ಇದ್ರೆ ಅದನ್ನು ಕಮ್ಮಿ ಮಾಡುವಂತಹ ನಾನು ಆಗ್ಲೇ ಹೇಳಿದಂತಹ ಅಂತ ವಿಧಿವಿಧಾನವನ್ನು ಪಾಲಿಸಬೇಕು. ಇನ್ನು ಅದಕ್ಕೆ ಬೇಕಾದಂತಹ ಶಮನ ಚಿಕಿತ್ಸೆ, ಔಷಧಿ ಚಿಕಿತ್ಸೆ, ಇದಕ್ಕೆ ಹಲವು ವಿಧದ ಮೂಲಿಕೆಗಳಿವೆ. ನಾವು ಅದನ್ನು ಉಪಯೋಗಿಸಿಕೊಂಡು, ಈಗ ಉದಾಹರಣೆಗೆ ಹೇಳುದಿದ್ರೆ ಅಶೋಕ ಇರ್ಬೋದು, ಸರಕ ಅಶೋಕ ಹೇಳ್ತೇವೆ, ಅಥವಾ ವಿದಾರಿ ಕಂದ ಅಂತ ಹೇಳುವಂತಹದ್ದು, ಅಥವಾ ಲೋಳೆಸರ, ಕುಮಾರಿ ಲೋಳೆಸರ ಅಂತ ಎಲೋವೆರಾ, ಅದನ್ನು ಉಪಯೋಗಿಸಿಕೊಂಡು ಮಾಡುವಂತಹದ್ದು, ಹೀಗಿರುವಂತಹ ಬೇರೆ ಬೇರೆ ಔಷಧಿ ದ್ರವ್ಯ ಮೂಲಿಕೆಗಳನ್ನು ಇನ್ನೂ ಅನೇಕವಿವೆ. ಇದನ್ನೆಲ್ಲ ಉಪಯೋಗಿಸಿಕೊಂಡು ಕೊಡುವಂತಹ ಚಿಕಿತ್ಸೆಯೂ ಲಭ್ಯವಿದೆ ಆಯುರ್ವೇದದಲ್ಲಿ. ಅದೇ ರೀತಿ ಇನ್ನು ಸಂಶೋಧನೆ ಚಿಕಿತ್ಸೆ ಅಂತೇಳಿ ಹೇಳ್ತೇವೆ ನಾವು, ಸಂಶೋಧನೆ ಹೇಳಿದ್ರೆ ಅದೇ ಪಂಚಕರ್ಮ ಚಿಕಿತ್ಸೆ. ಇದನ್ನು ಮಾಡುವಾಗ ನಾವು ಸಾಮಾನ್ಯವಾಗಿ ಈ ರೀತಿ ಕೊಬ್ಬಿನಾಂಶವನ್ನು ಕಮ್ಮಿ ಮಾಡಲಿಕ್ಕೆ ಇರುವಂತಹ ಒಂದು ಸಂಶೋಧನೆ ಚಿಕಿತ್ಸೆಯನ್ನು ಮಾಡ್ತೇವೆ. ಇದು ಮಾಡಬೇಕಾದ್ರೆ ಕೆಲವುದು ಪ್ರೀ ಪ್ರೊಸೀಜರ್, ಅಂದ್ರೆ ಅವರನ್ನು ತಯಾರಿ ಮಾಡುವಂತಹ ಕೆಲವು ಪ್ರೊಸೀಜರು ಮಾಡಬೇಕು. ಅಂದ್ರೆ ಅದಕ್ಕೆ ಹೊಟ್ಟೆಗೆ ಕೆಲವೊಂದು ವಿಧವಾದ ಸ್ನೇಹ, ಅಂದ್ರೆ ತೈಲದ, ಆ ಔಷಧೀಯ ತೈಲವನ್ನು ಉಪಯೋಗಿಸುವಂತದ್ದು, ಅದು ತೈಲ ಇರ್ಬೋದು, ಘೃತ ತುಪ್ಪವೂ ಇರ್ಬೋದು, ಅದನ್ನು ಹೊಟ್ಟೆಗೆ ಉಪಯೋಗಿಸುವಂತದ್ದು. ಅದೇ ರೀತಿ ಮಸಾಜ್ ಮಾಡುವಂತಹ ಚಿಕಿತ್ಸೆ, ಅಂದ್ರೆ ತೈಲದಲ್ಲಿ ಅದು ಸ್ನೇಹನ ಸ್ವೇದನ ಅಂತ ಹೇಳ್ತೇವೆ ನಾವು ಆಯುರ್ವೇದದಲ್ಲಿ. ಅದು ಮಸಾಜ್ ಅಂದ್ರೆ ಈ ಇದರಲ್ಲಿ ಮಾಡುವಂತಹ ಸ್ಪಾದಲ್ಲಿ ಮಾಡುವಂತಹ ಮಸಾಜ್ ಅಲ್ಲ, ಈ ಥೆರಪೆಟಿಕ್ ಆಗಿ ಮಾಡುವಂತಹದ್ದು ಆ ಮಸಾಜ್ ಟ್ರೀಟ್ಮೆಂಟ್, ಅದು 1 ವಾರದಲ್ಲಿ ಮಾಡುವಂತಹದ್ದು, ಅದು ಮಾಡುವುದು ತುಂಬಾ ಉತ್ತಮವಾಗಿದೆ, ಇದನ್ನ ಫಾಲೋ ಮಾಡಬಹುದು. ಅದೇ ರೀತಿ ಸ್ವೇದನ ಅಂತೇಳಿ ಅವರಿಗೆ ಬೆವರು ಬರಿಸುವಂತಹ ಚಿಕಿತ್ಸೆ, ಇದನ್ನು ಜೊತೆಯಲ್ಲಿ ಮಾಡಿಕೊಂಡು ನಂತರ ಶೋಧನೆ ಚಿಕಿತ್ಸೆ, ಅದು ವಮನದ ರೀತಿಯಲ್ಲೂ ಇರ್ಬೋದು. ವಮನ ಅಂದ್ರೆ ವಾಂತಿ ಮಾಡಿಸುವಂತಹದ್ದು. ಇದನ್ನು ಮಾಡಿದ್ರು ಕೂಡ ಶರೀರದಲ್ಲಿ ಜಾಸ್ತಿ ಆದಂತಹ ಕಫದೋಷ, ಇದನ್ನು ಹೊರಗಾಕ್ಲಿಕ್ಕೆ ತುಂಬಾ ಸಹಕಾರಿಯಾಗಿದೆ. ಇದೇ ರೀತಿ ವಿರೇಚನ ಅಂತೇಳಿ ಹೇಳುವಂತಹ ಚಿಕಿತ್ಸೆ ಮಾಡ್ತೇವೆ, ಮಲಶೋಧನೆ ಮಾಡುವಂತದ್ದು, ಔಷಧಿಯ ದ್ರವ್ಯವನ್ನು ಕೊಟ್ಟು ಅದನ್ನು ನಾವು ಆಸ್ಪತ್ರೆಯ ಕ್ಲಿನಿಕ್ನ ಇದರಲ್ಲಿಯೂ ಕೂಡ ಮಾಡಲಾಗ್ತದೆ. ಅದೇ ರೀತಿ ಮನೆಯಲ್ಲಿಯೂ ಕೂಡ ಮಲಶೋಧನೆಗಂತೇಳಿ ಔಷಧಿ ಕೊಟ್ಟು ಮಾಡಬಹುದು, ಅದಕ್ಕೆ ಸದ್ಯೋ ವಿರೇಚನ ಅಂತ ಹೇಳ್ತೇವೆ ನಾವು. ಅದಕ್ಕೆ ನಾವು ಈ ರೀತಿಯ 1 ವಾರದ ಈ ಪ್ರೀ ಆಪರೇಟಿವ್ ಪ್ರೊಸೀಜರ್ ಹೇಳಿದಂತೆ, ಆಗ ನಾನು ಹೇಳಿದಂತೆ ಮಸಾಜು ಅದ್ಯಾವುದು ಅಂತದ್ದು ಅಗತ್ಯ ಇಲ್ಲ. ಆದರೆ ಘೃತಪಾನ ಅಂತೇಳಿ ಒಂದು ಕೊಡ್ತೇವೆ ಮನೆಗೆ, ಅದನ್ನು ತಗೊಂಡು ನಂತರ ಈ ಮಲಶೋಧನೆಗೆ ಈ ಔಷಧಿಯನ್ನು ತಗೊಳ್ಬೋದು, ಅದನ್ನು ಕೂಡ ಮನೆಯಲ್ಲಿ ಪಾಲಿಸ್ಬೋದು. ಆದರೆ ಇದೆಲ್ಲದಕ್ಕೂ ಕೂಡ ವೈದ್ಯರ ಒಂದು ಸಲಹೆ, ಅವರದ್ದೊಂದು ಅವರು ಸರಿಯಾಗಿ ಪರೀಕ್ಷಿಸಿ ಇವರು ಇದಕ್ಕೆ ಅರ್ಹರ ಅಂತ ನೋಡಿ ನಂತರ ಕೊಡಲಾಗ್ತದೆ. ಆ ರೀತಿಯಾದಂಥ ಒಂದು ಚಿಕಿತ್ಸೆಯನ್ನು ಮಾಡ್ಬೋದು. ಆದರೆ ಈ ಚಿಕಿತ್ಸಾ ಅವಧಿ ಮಾತ್ರ ಸ್ವಲ್ಪ ದೀರ್ಘವಾಗಿರ್ತದೆ. ಈ ಒಂದು ಹಾರ್ಮೋನ್ ಅನ್ನು ಅಥವಾ ಈ ಒಂದು ಪ್ರಕ್ರಿಯೆಯನ್ನು ಸರಿ ಮಾಡಬೇಕಾದ್ರೆ ಇದು ಒಂದು ತಿಂಗಳು ಎರಡು ತಿಂಗಳದ್ದಲ್ಲ, ಇದು ಆಯುರ್ವೇದದಲ್ಲಿ ಸ್ಲೋ ಅಂತೇಳಿ ಹೇಳುವುದಲ್ಲ ನಾನು ಹೇಳುದು, ಮಾಡರ್ನ್ ಅಲ್ಲಾದರೂ ಅಷ್ಟೇ ಈ ಒಂದು ಪ್ರಕ್ರಿಯೆ ಸ್ವಲ್ಪ ನಿಧಾನವಾಗಿ ಆಗುವ ಕಾರಣ ಸಾಧಾರಣ ಒಂದು 3-6 ತಿಂಗಳವರೆಗೆ ಕಂಟಿನ್ಯೂಸ್ ಆಗಿ ಟ್ರೀಟ್ಮೆಂಟ್ ವಿತ್ ಈ ಡಯಟ್ ಇದನ್ನೆಲ್ಲ ಫಾಲೋ ಮಾಡಿಕೊಂಡು ಹೋದರೆ ಈ ಒಂದು ಸಮಸ್ಯೆಯನ್ನು ನಾವು ಉತ್ತಮವಾಗಿ ಗುಣಪಡಿಸಿಕೊಳ್ಬಹುದು, ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ. ಇನ್ನೊಂದು ಕೊನೆಯ ಪ್ರಶ್ನೆಯನ್ನು ಸೇರಿಸಬೇಕು. ಈಗ ಈ ದಿನಚರಿ ಅಥವಾ ಋತುಚರಿ ಅನ್ನುವಂತಹದ್ದು, ಇದನ್ನ ಎಷ್ಟರ ಮಟ್ಟಿಗೆ ಯಾವ ರೀತಿ ಅಳವಡಿಸಿಕೊಳ್ಬೇಕು ಯುವತಿಯರು, ವಿಶೇಷವಾಗಿ ಇಂಥ ಒಂದು ಆರೋಗ್ಯ ಸಮಸ್ಯೆಗಳು ಬಾರದ ಹಾಗೆ? ಈಗ ನಾವು ದಿನಚರ್ಯ ಅಂತೇಳಿ ಹೇಳಿದ್ರೆ ನಾವು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗುವವರೆಗೆ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಎಲ್ಲ ಒಳಗೊಂಡಿರ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಈಗ ಟೀ ಕಾಫಿ ಬೆಡ್ ಕಾಫಿ ಕುಡಿಯುವುದೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಬೆಳಿಗ್ಗೆ ಎದ್ದ ತಕ್ಷಣ 2 ಗ್ಲಾಸ್ ಬಿಸಿ ಬಿಸಿಯಾದ ನೀರು ಸೇವನೆ ಮಾಡೋದಿರ್ಬೋದು, ಅಥವಾ ನಾವು ತಗೊಳ್ಳುವ ಆಹಾರದಲ್ಲಿ ಅದರಲ್ಲಿ ಯಾವ ಗುಣಮಟ್ಟವನ್ನು ನಾವು ಕಾಪಾಡುವಂಥದ್ದು. ಆಗ ಹೇಳಿದಾಗೆ ಸಾಂಪ್ರದಾಯಿಕ ತಿಂಡಿಗಳನ್ನು ತಗೊಳ್ಬೇಕು. ಅದರಲ್ಲಿ ಈಗ ತೂಕದ ಸಮಸ್ಯೆ ಇದೆ ಅಂತೇಳಿದ್ರೆ ನಾವು ಕ್ವಾಂಟಿಟಿಯನ್ನು ಕೂಡ ಕಡಿಮೆ ಮಾಡಬೇಕು. ಅದೇ ರೀತಿ ಸ್ವಲ್ಪ ಈ ಯಾವುದೇ ಒಂದು ಕ್ಯಾಲೋರಿ ಕಡಿಮೆ ಇರುವಂತಹ ಆಹಾರಗಳು ಅಂದ್ರೆ ಈಗ ಮುಳ್ಳು ಸೌತೆ ಇರ್ಬೋದು, ಅಥವಾ ಸೋರೆಕಾಯಿ ಎಳತ್ತು ಸೋರೆಕಾಯಿಯನ್ನು ತಗೊಳ್ಳುವಂಥದ್ದು, ಮೊಳಕೆ ಬರಿಸಿದ ಈ ಹೆಸರು ಕಾಳಿರ್ಬೋದು ಅಂತದ್ದು, ಅಂದ್ರೆ ಅದರಲ್ಲಿ ತುಂಬಾ ಉತ್ತಮವಾದಂತಹ ಆಹಾರಾಂಶ, ಹೊಟ್ಟೆ ತುಂಬಲಿಕ್ಕೆ ಒಳ್ಳೇದು, ಮತ್ತೆ ಈ ಕೊಬ್ಬನ್ನು ನಮ್ಮಲ್ಲಿ ಶರೀರದಲ್ಲಿ ಜಾಸ್ತಿ ಆಗದಾಗೆ ನೋಡ್ತದೆ. ಸ್ವಲ್ಪ ಪ್ರೋಟೀನ್ ಅಂಶ ಜಾಸ್ತಿ ಇರುವಂತ ತಗೊಳ್ಬೇಕು, ಆದ್ರೆ ಕಾರ್ಬೋಹೈಡ್ರೇಟ್ ಕಡಿಮೆ. ಕಾರ್ಬೋಹೈಡ್ರೇಟ್ ಹೇಳಿದ್ರೆ ಈಗ ಅಕ್ಕಿ ಗೋಧಿ ರಾಗಿ ಇದು ಎಲ್ಲವೂ ಕೂಡ ಕಾರ್ಬೋಹೈಡ್ರೇಟ್ ಇರುವಂತದ್ದೇ, ಹಾಗೆ ಹೇಳಿ ನಮ್ಗೆ ಅದನ್ನು ಸಂಪೂರ್ಣ ಬಿಡ್ಲಿಕ್ಕೆ ಆಗುದಿಲ್ಲ. ಈಗ ಅಕ್ಕಿ ತಗೊಳ್ಳುವಾಗ ನೀವು ಅದನ್ನ ಯಾವ ರೀತಿ ನೋಡ್ಬೇಕಂದ್ರೆ ಬಿಳಿ ಅಕ್ಕಿ, ಒಳ್ಳೆ ಪಾಲಿಶ್ ಆದ ಅಕ್ಕಿ ತಗೊಂಡ್ರೆ ಅದರಲ್ಲಿ ಕಾರ್ಬೋಹೈಡ್ರೇಟ್ ಬಿಟ್ಟರೆ ಬೇರೆ ಯಾವುದೇ ಉತ್ತಮ ಅಂಶ ಇಲ್ಲ. ಅದರಲ್ಲಿ ಪಾಲಿಶ್ ಇಲ್ಲದ ಅಕ್ಕಿ ತಗೊಳ್ಳೋದು ಅಥವಾ ಕುಚ್ಚಲಕ್ಕಿ ಸೇವನೆ ಮಾಡುವಂಥದ್ದು, ಆದರೆ ಅದರ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರಲಿ. ಗೋಧಿ ಆದರೂ ಅಷ್ಟೇ, ಆದಷ್ಟು ಕ್ವಾಂಟಿಟಿ ಕಮ್ಮಿ ಇರಲಿ. ಮೈದಾವನ್ನು ಸಂಪೂರ್ಣ ವರ್ಜಿಸಿ. ರಾಗಿ ಇದು ಎರಡಕ್ಕಿಂತ ರಾಗಿಯೇ ಬೆಟರ್. ಸೊ ಇಂಥದ್ದೆಲ್ಲ ಸ್ವಲ್ಪ ಫಾಲೋ ಮಾಡಿದರೆ ಒಳ್ಳೆಯದು. ಅದೇ ರೀತಿ ನಮ್ಮ ಜೀವನ ಶೈಲಿಯಲ್ಲಿ ನಿತ್ಯ ಇದರಲ್ಲಿ ಯೋಗಾಸನ ಅಥವಾ ವಾಕಿಂಗ್ ಮಾಡುವಂಥದ್ದು ಇದೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಇದು ಮಾಡಿಕೊಂಡು ದಿನನಿತ್ಯ ಮಾಡಿಕೊಂಡಿದ್ರೆ ಮಾತ್ರ ನಮಗೆ ಶರೀರ ತೂಕವನ್ನು ನಿಯಂತ್ರಿಸಿಕೊಂಡಿರ್ಬೋದು. ಪ್ರಾಣಾಯಾಮ ಅಥವಾ ಇನ್ನಿತರ ಮನಸ್ಸಿಗೆ ಹಿತಕರವಾದಂತಹ ಚಟುವಟಿಕೆ ನಡೆಸಿದರೆ ಮಾನಸಿಕ ಆರೋಗ್ಯವನ್ನು ಕೂಡ ನಾವು ಉತ್ತಮ ಸ್ಥಿತಿಯಲ್ಲಿ ಇಟ್ಕೊಂಡು ಈ ಇದನ್ನೆಲ್ಲ ಫಾಲೋ ಮಾಡ್ಬೋದು. ಬಹಳ ಸಂತೋಷ ಡಾಕ್ಟರ್ ಸಪ್ನಾ ಅವರೇ. ಯುವತಿಯರಲ್ಲಿ ಕಂಡುಬರುವಂತಹ ಮುಟ್ಟಿನ ಏರುಪೇರು ಮತ್ತು ಅದರ ಪೂರಕವಾಗಿ ಈ PCOD ಈ ಸಮಸ್ಯೆ ಹೇಗೆ ಬರ್ತದೆ, ಯಾವ ರೀತಿ ಇದನ್ನ ನಿಭಾಯಿಸಬಹುದು ಆರೋಗ್ಯ ದೃಷ್ಟಿಯಿಂದ, ವಿಶೇಷವಾಗಿ ಆಯುರ್ವೇದ ದೃಷ್ಟಿಯಿಂದ ಇದನ್ನ ಹೇಗೆ ನಿರ್ವಹಣೆ ಮಾಡಬಹುದು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಮಹಿಳಾ ವಾಣಿ ಕಾರ್ಯಕ್ರಮದಲ್ಲಿ ಯುವತಿಯರಲ್ಲಿ ಮುಟ್ಟಿನ ಏರುಪೇರು ಹಾಗೂ PCOD ಸಮಸ್ಯೆ ಮತ್ತು ಪರಿಹಾರ ಈ ಕುರಿತು ಉಕ್ಕಿನಡಕದ ಆಯುರ್ವೇದ ತಜ್ಞೆಯಾದ ಡಾಕ್ಟರ್ ಸ್ವಪ್ನಾಟ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು TS ಪ್ರಸಾದ್. ಇದುವರೆಗೆ ಮಹಿಳಾ ವಾಣಿ ಪಾಕ್ಷಿಕ ಗ್ರಾಮೀಣ ಮಹಿಳಾ ಕಾರ್ಯಕ್ರಮ ಪ್ರಸಾರವಾಯಿತು. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಭವಿಷ್ಯದ ಟೆಕ್ನಿಕ್ ಬಳಸಿ 100ಕ್ಕೆ 100 ಡಾಲ್ಮಿಯಾ ಸಿಮೆಂಟ್ ಇಂದ ಮನೆ ಕಟ್ಟಿಸಿ 100ಕ್ಕೆ 100

ಪಾಡುವೆ ಜಯ ಜಯ ಪಾಡುವೆ ಜಯ ಜಯ ಮಾಡುವೆ ಪೂಜೆಯ ಮಾಡುವೆ ಪೂಜೆಯ ಪಾಡುವೆ ಜಯ ಜಯ ಮಾಡುವೆ ಪೂಜೆಯ ಪಾಡುವೆ ಜಯ ಜಯ ಬೇಡುವೆ ನಾವರ ನೀಡೈ ಗಣಪತಿ ಮಾಡುವೆ ಪೂಜೆಯ ಮುತ್ತೈದೆ ತನ ವಂದಿದ್ದರೆ ಸಾಕು ಮುತ್ತೈದೆ ತನ ವಂದಿದ್ದರೆ ಸಾಕು ಮುತ್ತಿನ ಹಾರಗಳೇತಕ್ಕೆ ಬೇಕು ಮುತ್ತಿನ ಹಾರಗಳೇತಕ್ಕೆ ಬೇಕು ಮಾಡುವೆ ಪೂಜೆಯ ಪಾಡುವೆ ಜಯ ಜಯ ಪಾಡುವೆ ಜಯ